ತಜ್ಞರಾದಂಥ, ಅದರಲ್ಲೂ ವಿಶೇಷವಾಗಿ ಸೋಲಾರ್ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದಂಥ ಡಾಕ್ಟರ್ ವಿಜಯಕುಮಾರ್ ಪಲ್ಲೆದವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹಾಗೆಯೇ ಈಗ 2-3 ವರ್ಷದಿಂದ ಸೋಲಾರ್ ಪಂಪ್ಸೆಟ್ಟನ್ನು ಹಾಕಿಸಿಕೊಂಡಂಥ ಬೇವಿನ ಬೆಂಚಿ ಗ್ರಾಮದ ರೈತರಾದಂಥ ಹನುಮಂತ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನೀವು ಸೋಲಾರ್ ಪಂಪ್ಸೆಟ್ಟಿನ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡ್ಕೋಬೋದು. ಎಲ್ಲಿ ಸಿಗತ್ತೆ, ಎಷ್ಟು ಖರ್ಚಾಗತ್ತೆ, ಯಾರು ಹಾಕ್ತಾರೆ, ಹೇಗೆ ಮುಂದುವರಿಬೇಕು, ಏನೇನು ಸೋಲಾರ್ ಪಂಪ್ಸೆಟ್ಟಿನ ಉಪಯೋಗಗಳಿದ್ದಾವೆ, ಮಹತ್ವ ಏನು, ಹೀಗೆ ಹಲವಾರು ಒಂದು ವಿಚಾರಗಳು ನಿಮ್ಮಲ್ಲಿರ್ತವೆ. ಆ ಒಂದು ಪ್ರಶ್ನೆಗಳನ್ನು ನೀವು ಕೇಳ್ಬೋದು. ಕೇಳಬೇಕಾದ್ರೆ ನಮ್ಮ ಫೋನ್ ಸಂಖ್ಯೆ 2233365, STD ಕೋಡ್ ಸಂಖ್ಯೆ 08532, ಇನ್ನೊಂದು ಫೋನ್ ಸಂಖ್ಯೆ 9449981732. ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ಸೋಲಾರ್ ಪಂಪ್ಸೆಟ್ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡ್ಕೋಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ವಿಜಯಕುಮಾರ್ ಪಲ್ಲೆದವರಿಗೂ ಮತ್ತು ಹನುಮಂತ ಬೇವಿನ ಬೆಂಚಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರ ಪರವಾಗಿ ತಮಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಡಾಕ್ಟರ್ ವಿಜಯಕುಮಾರ್ ಪಲ್ಲೆದವರೇ, ಹೇಳಿ, ಮೊದಲನೇದಾಗಿ ಸೋಲಾರ್ ಪಂಪ್ಸೆಟ್ಟು ರೈತರು ಹೇಗೆ ಅಳವಡಿಸ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇದ್ದಾರಂತ ಅನಿಸ್ತದೆ, ಹೇಗೆ ನಮ್ಮ ಜಿಲ್ಲೆಯಲ್ಲಿ? ಅದು ಈಗ ಸೌರ ಶಕ್ತಿ ನಮಗೇನು ಉಪಯೋಗ ಮಾಡ್ಕೋಬೇಕಲ್ಲ, ಈ ನಮ್ಮ ಭಾಗದಲ್ಲಿ ಯಥೇಚ್ಛವಾಗಿ ಲಭ್ಯವಿದೆ. ಹೌದು. ಆದರೆ ಸ್ವಲ್ಪ ನಾವು ನಮ್ಮ ರೈತರಿಗೆ ಇದ್ರ ಬಗ್ಗೆ ಅವೇರ್ನೆಸ್, ತಿಳುವಳಿಕೆ ಕಡಿಮೆ ಇದೆ. ಇಂಥ ಯೋಜನೆಗಳು ಇರ್ತವೆ, ಮತ್ತೆ ಸೋಲಾರ್ ಪಂಪ್ ಸೆಟ್ ಹಾಕೊಂಡ್ರೆ ಅದು ನೀರು ಎತ್ತುತ್ತೋ ಇಲ್ಲೋ ಅನ್ನೋದು ಅನುಮಾನ ಈ ತರ ಅವ್ರಿಗಿರ್ತದೆ. ಹಲೋ ಹಲೋ ಹಲೋ ಹಲೋ ಹಲೋ ಹಾ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ನಾವು ಕಲಬುರಗಿಯಿಂದ ಮಾತಾಡ್ತೀವಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ನರೇಶ್ ರೆಡ್ಡಿ ಅಂತೇಳಿ ಸರ್. ನರೇಶ್ ರೆಡ್ಡಿ ಅವ್ರಿಗೆ ಕೇಳಿ, ಸೋಲಾರ್ ಪಂಪ್ಸೆಟ್ ಬಗ್ಗೆ ಏನ್ ಮಾಹಿತಿ ಬೇಕಾಗಿದೆ ನಿಮಗೆ ಹೇಳಿ. ನಮಸ್ಕಾರ ನರೇಶ್ ರೆಡ್ಡಿ ಅವ್ರು, ಹೇಳಿ. ಹಾ ಸರ್, ನಮಸ್ಕಾರ. ಹಾ ನಮಸ್ಕಾರ ಸರ್, ನಮಸ್ಕಾರ. ತಮಗೆಲ್ಲ ಆಕಾಶವಾಣಿ ಸಿಬ್ಬಂದಿಗಳಿಗೆ ಹೊಸ ವರ್ಷದ ಶುಭಾಶಯಗಳು ಸರ್. ಒಳ್ಳೇದು, ಕೇಳಿ ಪ್ರಶ್ನೆ ಕೇಳಿ, ತಮಗೂ ಶುಭಾಶಯಗಳು. ಅದೇ ಸರ್, ಸೋಲಾರ್ ಪಂಪ್ ಸೆಟ್ ಅಂದ್ರೆ ಎಲ್ಲ ಗಂಗಾ ಕಲ್ಯಾಣ ಯೋಜನೆ ಕೂಡ ಕೊಟ್ರ ಸರ್? ಇಲ್ಲ, ಈಗ ನೀವು ಅದು ಗಂಗಾ ಕಲ್ಯಾಣ ಯೋಜನೆ ಅಲ್ಲ, ಈಗೊಂದು ಸೂರ್ಯ ರೈತ ಮಿತ್ರ ಯೋಜನೆ ಅಂತ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಕರ್ನಾಟಕ ರಿನ್ಯೂವಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ ಒಂದು ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಅಂತಿದೆ. ಅದರಲ್ಲಿ ರೈತರಿಗೆ ಕೊಳವೆ ಬಾವಿಗಳಿಗೆ 5 HP ಇಂದ ಹಿಡಿದು 7.5 HP ವರೆಗೂ ನಾವು ಪಂಪ್ಸೆಟ್, ಸೌರಶಕ್ತಿ ಆಧಾರಿತ ಜಾಲಮುಕ್ತ ಪಂಪ್ಸೆಟ್ಗಳನ್ನ ಅಳವಡಿಸಲಿಕ್ಕೆ 14-15 ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಾಯಧನದೊಂದಿಗೆ ಅದನ್ನು ಜಾರಿಗೆ ತಂದಾರ. ಈಗಾಗಲೇ ನವೆಂಬರ್ 2019 ಅಂತ್ಯಕ್ಕೆ ರಾಜ್ಯದಲ್ಲಿ 3710 ಅಂದಾಜು ಅಷ್ಟು ಪಂಪ್ಸೆಟ್ನ ಅಳವಡಿಸಲಾಗಿದೆ ನಮ್ಮ ಥ್ರೋಔಟ್ ನಮ್ಮ ರಾಜ್ಯದಲ್ಲಿ. ಇದೆ ಸರ್, ಇದು ಇದು ಪಡಕಬಾಗ ರಾಯಚೂರು ಡಿಸ್ಟಿಕ್ಟ್ ಅಲ್ಲೇ ಬರ್ತದೆ ಸರ್? ನಮ್ಗೆ ಎಲ್ಲ ಜಿಲ್ಲೆಗಳಿಗೆ ಅವೈಲೇಬಲ್ ಇದೆ ಸರ್? ಇದು ಎಲ್ಲಾ ಜಿಲ್ಲೆಗಳಿಗೆ ಅವೈಲೇಬಲ್ ಇದೆ. ಮತ್ತೆ ಅದು ಏನಾಗುತ್ತೆ ಅಂತಂದ್ರೆ ಆಯಾ ಜಿಲ್ಲೆಗಳಿಗೆ ನೋಡಲ್ ಆಫೀಸರ್ ಅಂತ ಮಾಡ್ತಾರೆ. ಕರ್ನಾಟಕ ರಿನ್ಯೂವಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ ಹೇಳಿದ್ನಲ್ಲ, ಅದು ಬೆಂಗಳೂರಲ್ಲಿ ಮುಖ್ಯ ಕೇಂದ್ರ ಕಚೇರಿ ಇದೆ. ಅಲ್ಲಿಂದ ನಮ್ಮ ಈ ಭಾಗಕ್ಕೆ ಗುಲ್ಬರ್ಗದಲ್ಲಿ ಒಂದು ವಲಯದ ಕಚೇರಿ ಇದೆ, ಆ ಕ್ರೆಡಲ್. ಅಲ್ಲಿ ನೀವು ಹೋಗಿ ಗುಲ್ಬರ್ಗದವ್ರು ಅಂತಿರಲ್ಲ ನೀವು, ಅಲ್ಲಿ ಸ್ವಲ್ಪ ತಿಳ್ಕೊಂಡ್ರೆ ಗೊತ್ತಾಗ್ತದೆ. ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಅಂತೇಳಿ ನಮ್ಮ KKRDP ಬಿಲ್ಡಿಂಗ್ ನಲ್ಲಿ ಅವ್ರಿಗೊಂದು ಆಫೀಸ್ ಕೊಟ್ಟಿದ್ದಾರೆ. ಹೌದೌದು. ಸ್ವಲ್ಪ ಏನಾಗಿದ್ರೆ ಈ ಇತ್ತೀಚೆಗೆ ಸ್ವಲ್ಪ ಕೊರೋನಾ ಎಲ್ಲ ಬಂತಲ್ಲ 2020 ಸ್ವಲ್ಪ ಸಮಸ್ಯೆ ಆಗಿದ್ರಿಂದ ಸ್ವಲ್ಪ ಬಜೆಟ್ ನ ಸ್ವಲ್ಪ ಕೊರತೆ ಇರೋದ್ರಿಂದ ಸಾಕಷ್ಟು ಡಿಮ್ಯಾಂಡ್ ಬರ್ತಾ ಇದಾವ ರೈತರಿಂದ. ನಮ್ಮಲ್ಲಿ ಕೂಡ ವಿಶ್ವವಿದ್ಯಾಲಯಕ್ಕೆ ನನ್ನಲ್ಲಿ ಬಂದು ಸಾಕಷ್ಟು ರೈತರು ಅದ್ರ ಬಗ್ಗೆ ಕೇಳ್ತಾರೆ, ಸರ್ ಸೋಲಾರ್ ಪಂಪ್ಸೆಟ್ ಹಾಕ್ಸೋಬೇಕು ಮಾಡಿವಿ ಅಂತೇಳಿ. ಅದು ನೀವೇ ಹಾಕ್ಸೋಬಹುದು ಅಂತಂದ್ರೆ ನೀವು ಸರಿ ಸುಮಾರು 3 ಲಕ್ಷ ತನ ಖರ್ಚಾಗುತ್ತೆ. ಇಲ್ಲ, ನಾನು ಫುಲ್ ನೀವೇ ಹಾಕ್ಸೋಬೇಕಾರೆ 3 ಲಕ್ಷ ಸಮೀಪ ನಿಮ್ ಖರ್ಚು ಮಾಡಿದ್ರೆ ನೀವು ಸಬ್ಸಿಡಿ ಇಲ್ಲಾರ್ದ ಮಾಡ್ಕೋಬಹುದು. ಬಟ್ ಸಬ್ಸಿಡಿ ಕ್ಲೇಮ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ನೀವು ಕಾಯ್ಬೇಕು. ನನ್ನ ನಂಬರ್ನು ತಗೊಂಡಿರ್ರಿ ನೀವು, ಲಾಸ್ಟ್ಗೆ ನಂಬರ್ ಹೇಳ್ತಾರೆ, ಇಲ್ಲಿಗೆ ನೋಟ್ ಡೌನ್ ಮಾಡ್ಕೊಡ್ರಿ. 9 8 4 5 4 9 4 4 4 7. ನೀವು ಯಾವಾಗ ನನಗೆ ಕಾಲ್ ಮಾಡಿ ಅಥವಾ ರಾಯಚೂರು ಕಡೆ ಬಂದ್ರೆ ನನಗೆ ಭೇಟಿಯಾಗಿ. ಒಳ್ಳೇದು, ಕರೆ ಮಾಡಿದಕ್ಕೆ ಧನ್ಯವಾದ ರೆಡ್ಡಿ ಅವರು. ನಮಸ್ಕಾರ. ಧನ್ಯವಾದಗಳು. ನಮ್ಮ ಜಿಲ್ಲೆಯಲ್ಲಿ ತಾವು ಹೇಳಿದಂಗೆ ಸಾಕಷ್ಟು ಜನ ಮುಂದೆ ಬರ್ತಾ ಇದಾರೆ ಅಂತಕ್ಕಂಥದ್ದು ಭಾಳ, ಅಂದ್ರೆ ನೀವು ಹೇಳಿದಂಗೆ ತಿಳುವಳಿಕೆ ಇಲ್ಲ, ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ರೈತರಲ್ಲಿ ಅಂತಕ್ಕಂಥ ವಿಚಾರ. ಇನ್ನೊಂದು ಕರೆ ಬರ್ತಾ ಇದೆ ನೋಡಮ್ಮ. ಹಲೋ ಹಲೋ ಹಲೋ ಹಲೋ ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ನಾನು ನರಸಿಂಹ ಅಂತ ಸರ್, ರಾಯಚೂರಿಂದ ಮಾತಾಡ್ತಾ ಇದ್ದೀನಿ. ನರಸಿಂಹ ಅವರೇ, ಕೇಳಿ ಸೋಲಾರ್ ಪಂಪ್ ಸೆಟ್ ಬಗ್ಗೆ. ಇದು ಬಹಳ ಒಳ್ಳೆ ಅವಕಾಶ ಕೊಟ್ಟಿದೆ ಸರ್, ಇದಕ್ಕಾಗಿ ಬಹಳ ದಿನಗಳಿಂದ ವೇಟ್ ಮಾಡ್ತಾ ಇದ್ವಿ. ಸೋಲಾರ್ ಸರ್, ಸಣ್ಣ ಅತಿ ಸಣ್ಣ ರೈತರಿಗೆ ನಮ್ಮ ರಾಯಚೂರಿನಲ್ಲಿ ಸಿಗಬೇಕು, ಎಲ್ಲಿ ಸಿಗುತ್ತೆ, ಅದಕ್ಕೆ ಸಬ್ಸಿಡಿಯಲ್ಲಿ ಕನಿಷ್ಠ ದರದಲ್ಲಿ ರೈತರಿಗೆ, ಸಣ್ಣ ಅತಿ ಸಣ್ಣ ರೈತರಿಗೆ ಬೇಕು ಸರ್. ಹೌದೌದೌದು. ನಮಸ್ಕಾರ. ರಾಯಚೂರಲ್ಲೇ ಬೇಕು ಸರ್, ರಾಯಚೂರಲ್ಲಿ ಸಿಗ್ಬೇಕು, ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆ ಕಡೆ ಈ ಕಡೆ ಅಂದ್ರೆ ಹೋಗೋಕಾಗಲ್ಲ ಸರ್, ಬಹಳಷ್ಟು ಅನಕ್ಷರಸ್ಥ ರೈತರು ಇರ್ತಾರೆ ಸರ್. ಅಂತವ್ರಿಗೆ ನಮ್ಗೆ ರಾಯಚೂರಲ್ಲಿ ಎಲ್ಲಿ ಸಿಗುತ್ತೆ, ಯಾವ ದರದಲ್ಲಿ ಸಿಗುತ್ತೆ, ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕನ್ನೋ ಮಾಹಿತಿ, ಸಂಪೂರ್ಣ ವಿಳಾಸ ಬೇಕು ಸರ್, ಡೀಟೇಲ್ಸ್. ನಮಸ್ಕಾರ ನರಸಿಂಹ ಅವರ, ನೀವು ಭೇಟಿಯಾಗಿದ್ದೀರಿ, ನೆನಪಿದೆಯಲ್ಲ ನಿಮ್ ನಂಬರ್ ನನ್ನಲ್ಲಿದೆ, ನೀವು ಬಂದಿದ್ರಿ ವಿಶ್ವವಿದ್ಯಾಲಯದಲ್ಲಿ. ಈಗ ನಮ್ ರಾಯಚೂರು ಅಂದ್ರೆ ಪಕ್ಕ ರಾಯಚೂರಲ್ಲಿ ಒಬ್ರಿಲ್ಲ, ನಮ್ ರಾಯಚೂರು ಜಿಲ್ಲೆ ಲಿಂಗಸೂರ್ ತಾಲೂಕ್ನಲ್ಲಿ ಒಬ್ರು ಸಂತೂರ್ ಸೋಲಾರ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಲಿಂಗಸೂರ್ನಲ್ಲಿ ಒಬ್ರು ಇದಾರೆ. ನಿಮ್ಗ ಸೋಲಾರ್ ಪಂಪ್ ಸೆಟ್ಸ್ ಅವ್ರು ಅಳವಡಿಸ್ಕೊಡ್ತಾರೆ. ಈವನ್ ಅವ್ರು ಇಲ್ಲಿ ನಮ್ಮ ಎರಗೇರ್ ಹತ್ರ ಒಬ್ರು ರೈತರ ಹೊಲದಲ್ಲಿ ಕೂಡ ಹಾಕಿದ್ದಾರೆ ಅವರು. ಚೆನ್ನಾಗಿದೆ, ನಾನು ಒಂದ್ಸಲ ಭೇಟಿ ಮಾಡಿದ್ದೆ. ಸ್ವಲ್ಪ ಏನಂದ್ರೆ ಈ ಸದ್ಯ ಸಬ್ಸಿಡಿ ಬೇಕಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕು, ಸ್ವಲ್ಪ ಕರೋನಾ ಇದ್ರಿಂದ ಸ್ವಲ್ಪ ಬಜೆಟ್ ಕೊರತೆ ಇರೋದ್ರಿಂದ, ಬಟ್ ಅದು ಸಬ್ಸಿಡಿ ಇದೆ. ಮೊದಲೆಲ್ಲ 2014-15 ಏನು ಸ್ಟಾರ್ಟ್ ಮಾಡಿದ್ರೆ 2019 90% ಸಬ್ಸಿಡಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತ ಬಾಂಧವರಿಗೆ ಅದು ಕೊಟ್ಟಿದ್ರು. ಇಲ್ಲಿ ನಮ್ಮ ಹನುಮಂತ ಅವ್ರು ಇದಾರೆ ನೋಡ್ರಿ, ಬೇವಿನ ಬೆಂಚ್ ಅವರು, ಅವರೊಬ್ಬ ಫಲಾನುಭವಿ, 90% ಸಬ್ಸಿಡಿಯಲ್ಲಿ ಕೇವಲ 25,000 ರೂಪಾಯಿಗೆ ಅವ್ರಿಗೆ 5 HP ಸೋಲಾರ್ ಪಂಪ್ ಸೆಟ್ ಹಾಕೊಂಡ್ರು. ಹನುಮಂತ ಅವ್ರ ಇದಾರೆ ನೋಡಿ, ಕೇಳಿ ಅವ್ರ ಅನುಭವ. ಹನುಮಂತ ಅವ್ರು ಹೇಳಿ ಸರ್. ನಮಸ್ಕಾರ. ಸರ್ ನಮಸ್ಕಾರ, ಹನುಮಂತ್ ಸರ್. ಸರ್ ನಾವು 25,000 ರೂಪಾಯಿಗೆ ತಗೊಂಡಿದ್ವಿ ಸರ್, ಸಬ್ಸಿಡಿಯಲ್ಲಿ ತಗೊಂಡಿದ್ವಿ. ನಾನು ಆಕ್ಚುಲಿ 3 ವರ್ಷ ಸರ್. ಸರ್ ಚೆನ್ನಾಗಿ ಕೆಲಸ ಮಾಡ್ರಿ ಸರ್ ಹೊಲದಲ್ಲಿ. ಸರ್ ಎಲ್ಲಿ ಸರ್ ನೀವು ತಗೊಂಡಿದ್ದು, ಎಲ್ಲಿ ಸರ್ ಅದು? ಸರ್ ಇಲ್ಲೇ ರಾಯಚೂರು ಸರ್, ನಾವು ಜಡ್ಪಿ ಕೊಟ್ಟಿದ್ವಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ. ನಮ್ ಜಡ್ಪಿ ಸತೀಶ್ ಅಂತೇಳಿ, ನಮ್ ದೇವಸೂರು ಜಡ್ಪಿ ಸರ್. ಅದಕ್ಕೆ ಕೊಟ್ಟಿದ್ವಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ, ನಮ್ದು ಪಾಣಿ, ಆಧಾರ್ ಕಾರ್ಡು, ಫೋಟೋಸ್ ಎಲ್ಲ ತಗೊಂಡಿದ್ರು ಸರ್. ಅತ್ತ ಮಾಡಿಸಿಕೊಟ್ಟ ನಮ್ಗೆ. ಜಡ್ಪಿ ಅಂದ್ರೆ ಜಿಲ್ಲಾ ಪಂಚಾಯತ್ ಮೆಂಬರ್ ಸರ್. ಜಿಲ್ಲಾ ಪಂಚಾಯತ್ ಮೆಂಬರ್ ಸರ್ ಸತೀಶ್ ಅಂತೇಳಿ, ದೇವಸೂರು ಜಡ್ಪಿ. ಅತ್ತ ಮಾಡಿಕೊಡ್ಸೋಣ ಸರ್ ನಮ್ಗೆ. ಭಾರಿ ಕೆಲಸ ಮಾಡ್ತಾರ ಸರ್ ಸೋಲಾರ್ ಸರ್, ಕರೆಂಟ್ ಅವಶ್ಯಕತೆ ಬೇಕಿಲ್ಲ ಸರ್, ಕರೆಂಟ್ ನೈಟ್ ಇರ್ತದ. ಈಗ ಯಾಕಂದ್ರೆ ಬಹಳಷ್ಟು ಜನರಿಗೆ ಬೇಕು, ನಮಗೂ ಬೇಕು, ಆದ್ರೆ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಅಂತ ನಮ್ಗೆ ಇದುವರೆಗೆ ಗೊತ್ತೇ ಇದ್ದಿಲ್ಲ ಸರ್. ಅದಕ್ಕೆ ಈಗ ಕಾರ್ಯಕ್ರಮ ನಮಗೆ ಬಹಳ ಒಳ್ಳೆ ಚಾನ್ಸ್ ಸಿಕ್ಕಲ್ಲ ಸರ್, ಬಟ್ ನಮ್ಗೆ ಏನದ ನರಸಿಂಹಿಯಲ್ಲಿ ನಮ್ಗೆ ಬೇಕು ಸರ್. ಆಯ್ತು ನರಸಿಂಹ ಅವರ, ನೀವು ನನ್ನ ಬಂದು ವಿಶ್ವವಿದ್ಯಾಲಯದಲ್ಲಿ ಭೇಟಿಯಾಗಿ. ಏ ಒಳ್ಳೇದು ಸರ್, ಒಳ್ಳೇದು ಸರ್, ನಾನು ನಿಮ್ ನಂಬರ್ ಕೊಡಿ ಸರ್. ಬರ್ಕೊಡ್ರಿ. ಹೇಳಿ ಸರ್. 9 8 4 4 5 4 4 5 4 4 0 0 7 ಸರಿ ಸರ್, ಥ್ಯಾಂಕ್ ಯು ಸರ್. ಒಳ್ಳೆಯದು, ಮಾಹಿತಿ ಪಡ್ಕೊಂಡು ಇದು ಮಾಡ್ಕೊಂತೀವಿ ಸರ್. ಧನ್ಯವಾದ. ಇನ್ನೊಂದು ಕರೆ ಇದೆ, ಮುಂದಿನ ಕರೆ. ಹಲೋ ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ರೀ? ಸರ್ ನಿಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್ ನಮ್ದು ಹಾವೇರಿ ಅಂತ ಹೇಳಿ ಸರ್, ನಮ್ದು ಈರಣ್ಣ ಹೊಸಮನಿ ಅಂತ ಹೇಳಿ, ಟ್ರಾಮ್ ಮಣ್ಣೂರ್ ಸರ್, ಟಾಟಾ ಮಣ್ಣೂರ್ ಅಂತ ಹೇಳಿ. ಈರಣ್ಣ ಅವರ ಕೇಳಿ ಸೋಲಾರ್ ಪಂಪ್ ಸೆಟ್ ಬಗ್ಗೆ. ಹಾ ಸರ್. ನಮಸ್ಕಾರ ಈರಣ್ಣ ಅವ್ರು, ಹೇಳಿ. ನಮಸ್ಕಾರ ಸರ್, ವಿಜಯ್ ಕುಮಾರ್ ಸರ್. ಸರ್ ನಮಸ್ಕಾರ, ನಮಸ್ಕಾರ ಹೇಳ್ರಿ. ನಮಸ್ಕಾರ ಸರ್, ನಮ್ಗೆ ಪ್ರೋತ್ಸಾಹ ಧನ ಬಗ್ಗೆ ಮಾಹಿತಿ ಬೇಕಾಗಿತ್ತಲ್ಲ ಸರ್. ಯಾವ್ದು ಹೇಳ್ರಿ? ಪ್ರೋತ್ಸಾಹ ಧನದ ಬಗ್ಗೆ, ಸೋಲಾರ್ ಪಂಪ್ ಸೆಟ್ ಅಳವಡಿಕೆ ಸರ್. ಅದೇ ಈಗ PM ಕುಸುಮ ಯೋಜನಾ ಅಂತ ಇದೆ, ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ ಮಹಾಭಿಯಾನ ಅಂತ ಒಂದು ಯೋಜನೆಯಲ್ಲಿ ನಮ್ಮ ಕರ್ನಾಟಕ ರಿನ್ಯೂವಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತೀವಿ, ಅಂದ್ರೆ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಅಂತ ಬೆಂಗಳೂರಲ್ಲಿ ಮುಖ್ಯ ಕೇಂದ್ರ ಕಚೇರಿ ಇದೆ. ಆ ಸೆಂಟ್ರಲ್ ಗೌರ್ಮೆಂಟ್ ಸಹಾಯಧನ 30%, ಮತ್ತೆ ರಾಜ್ಯ ಸರ್ಕಾರ ಸಹಾಯಧನ 30%, ಮತ್ತೆ 40% ಫಲಾನುಭವಿಗಳು ಅಂದ್ರೆ ರೈತರು ಅಂತಿಗೆ ಈ ಇದರಿಂದ ಅದು ನಡೆದಿದೆ. 2019 ತನ ಆಲ್ಮೋಸ್ಟ್ ಆಲ್ 3710 ಸೋಲಾರ್ ಪಂಪ್ ಸೆಟ್ಸ್ ಈ ಸಬ್ಸಿಡಿ ಇದರಲ್ಲಿ ಹಾಕೊಂಡಿದ್ದಾರೆ. ಸಾಮಾನ್ಯ ವರ್ಗದವರು ಆದ್ರೆ ಇಷ್ಟು 25% ಆಗುತ್ತದೆ ಅರೌಂಡ್ ಟೋಟಲ್ ಖರ್ಚು. ಅಂದ್ರೆ ನಾ ಏನ್ ಹೇಳಿದ್ನಲ್ಲ 40% ಅಂತಿಗೆ ಅಂದ್ರೆ 125,000 ತನಕ ಖರ್ಚು ಬರುತ್ತೆ. ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗಿದ್ರೆ 90% ಸಬ್ಸಿಡಿ ಇತ್ತು. ಅದರಲ್ಲಿ 25,000 ರೂಪಾಯಿ 5 HP ಅಶ್ವಶಕ್ತಿಯ ಪಂಪ್ ಸೆಟ್ ಅನ್ನು ಅಳವಡಿಸಿಕೊಂಡಿದ್ದಾರೆ. ಈಗ ಇತ್ತೀಚೆಗೆ ಸ್ವಲ್ಪ ಕರೋನಾ ಇದರಿಂದ ಸ್ವಲ್ಪ ಹಣಕಾಸಿನ ಬಜೆಟ್ ತೊಂದರೆ ಗೊತ್ತಿದೆ ನಿಮಗೆ, ಇದರಿಂದ ಸ್ವಲ್ಪ ಸ್ಟಾಪ್ ಆಗಿದೆ. ಬಟ್ ಮತ್ತೆ ಸ್ವಲ್ಪ ಹಣಕಾಸಿನ ಸ್ಥಿತಿ ಇದಾದ್ಮೇಲೆ ಮತ್ತೆ ಇವೆಲ್ಲ ಯೋಜನೆಗಳು ಮತ್ತೆ ಮರುಪೂರ್ಣ ಸ್ಟಾರ್ಟ್ ಆಗ್ತಾವ. ಆನ್ಲೈನ್ ಅಲ್ಲಿ ಅರ್ಜಿ ಹಾಕಬಹುದು ಅವರು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಬಹುದು. ಅರ್ಜಿನ ನೀವು ಹಾಕ್ಬೇಕಾದ್ರೆ ನನ್ನಲ್ಲಿ ಬರ್ರಿ, ನಾನು ಒಂದಿಷ್ಟು ವೆಬ್ಸೈಟ್ ಅಲ್ಲಿ ಅದೇ ಒಂದ್ ಸ್ವಲ್ಪ ತೊಂದರೆ ಇದೆ. ಅದು ಆನ್ಲೈನ್ ಅಲ್ಲಿ ಅರ್ಜಿ ಹಾಕೋದನ್ನು ಎದಕ್ ಮಾಡಿದಾರೆ ಅಂದ್ರೆ ಗೌರ್ಮೆಂಟ್ ನೇರವಾಗಿ ಫಲಾನುಭವಿಗಳಿಗೆ ಮುಟ್ಲಿ ಅನ್ನೋದೊಂದು ಡಿಜಿಟಲೈಸೇಷನ್ ಏನಂತೀವಲ್ಲ ನಾವು, ಅದು ಆಗ್ಲಿ. ಮತ್ತೆ ಇನ್ ಬಿಟ್ವೀನ್ ದುಡ್ಡು ಕೊಟ್ಟ ಹಾಕ್ಸೋಣದಂಗಂದ್ರೆ ಏನಾದ್ರೂ ಒಂದು ಆಗ್ಬಹುದು, ತೊಂದರೆ ಆಗ್ಬಹುದು ಅನ್ನೋ ಸಲಾಗಿ ಆನ್ಲೈನ್ ನಲ್ಲೇ ಅಪ್ಲಿಕೇಶನ್ ಹಾಕ್ಬಿಟ್ರೆ ಆನ್ಲೈನ್ ನಲ್ಲೇ ದುಡ್ಡು ಅವರಿಗೆ ವಂತಿಗೆ ಬರೋದು ಅದೆಲ್ಲ ಆಗ್ಲಿ ಅನ್ನೋ ಸಲಾಗಿ ಸರ್ಕಾರ ಫೇರ್ ಆಗಿರ್ಲಿ ಅಂತೇಳಿ ಪ್ರಾಮಾಣಿಕವಾಗಿ ಮಾಡ್ಲಿಕ್ಕೆ ಮಾಡಿದ್ದಾರೆ. ಸ್ವಲ್ಪ ನೀವ್ ಹೇಳಿದಂಗೆ ಸ್ವಲ್ಪ ಅನಕ್ಷರಸ್ಥರಿದ್ರೆ ತೊಂದರೆ ಆಗ್ತದೆ. ಹೇಳ್ತೇನೆ. ಹಲೋ ಸರ್, ವೆಬ್ಸೈಟ್ ವಿಳಾಸ ಹೇಳ್ತಾರೆ ನಿಮಗೆ, ಹೇಳಿ ಒಂದು ಸ್ವಲ್ಪ ವೆಬ್ಸೈಟ್ ಏನಾದರೂ ಇದೆ. ಯಾವ ಆನ್ಲೈನ್ ಅಂದರೆ ಎಲ್ಲಿ ವೆಬ್ಸೈಟ್ಗೆ ಹೋಗ್ಬೇಕು ಅವರು, ಯಾವ ಸೈಟಿಗೆ ಹೋಗ್ಬೇಕಂತಕ್ಕಂಥದ್ದು ಏನಾದರೂ? KRE. ಹಲೋ, ಹಾಂ ಹೇಳಿ ಸರ್. ಹಾಂ, KRE DL. ಹ್ಞೂ, KREDLINFO ಅಂದ್ರೆ ಕ್ರೆಡಿಲ್ ಇನ್ಫೋ ಅಂತಾರೆ ಇದಕ್ಕ. ಇದು ಆಪ್ ಇದೆ ಆನ್ಸರ್ ಇದೆ? ಇಲ್ಲ, ಆಪ್ ಇಲ್ಲ, ವೆಬ್ ಅಡ್ರೆಸ್ www.www ಅಂತಾರಲ್ರಿ. ಹ್ಞೂ ಸರ್, ಅದರ www.KREDLINFO ಅಂದ್ರೆ ಕ್ರೆಡಿಲ್ ಇನ್ಫಾರ್ಮೇಶನ್, ಅದು ಶಾರ್ಟ್ ಆಗಿ .in ಅಂತ ವೆಬ್ಸೈಟ್ ಇದೆ. ಅಫಿಷಿಯಲ್ ವೆಬ್ಸೈಟ್ ಅದು ಕರ್ನಾಟಕ ರಾಜ್ಯದ. ಇದರಲ್ಲಿ ಕರ್ನಾಟಕ ಸೂರ್ಯ ರೈತ ಸ್ಕೀಮ್ ಅಂತ ಯೋಜನೆ ಇದೆ, ಅದರಲ್ಲಿ ಪಂಪ್ ಸೆಟ್ ಅಳವಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಸ್ವಲ್ಪ ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದಂಗೆ ಏನಾದರೂ ತೊಂದರೆಗಳಾದ್ರೆ ನನ್ನನ್ನು ಭೇಟಿಯಾಗಿ. ಸರ್, ನಿಮ್ದು ಇದೆ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್? ಇದೆ, ಇಲ್ಲ, ಇದು ನಾನು ಹೇಳಿದ್ದು ಕ್ರೆಡಿಲ್ದು ಇದು ಇನ್ಫಾರ್ಮೇಶನ್. ನಂಬರ್ ಅನ್ನ ಬರ್ಕೊಳ್ಳಿ ಇನ್ನೊಮ್ಮೆ, ನನ್ನ ಕಾಂಟ್ಯಾಕ್ಟ್ ನಂಬರ್ ಬರ್ಕೊಳ್ಳಿ. ಏನೋ ತೊಂದರೆ ಆದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮೈ ಇನ್ಫಾರ್ಮೇಶನ್ ಸಿಗುತ್ತೆ ನಮ್ಗೆ. ಹೌದು ಹೌದು ಹೌದು, ಖಂಡಿತ ಹೇಳಿ, ನಂಬರ್ ಹೇಳಿ ಸರ್. ಬರ್ಕೊಂತೀರಿ? 98 ಹೇಳಿ ಸರ್. ಹಲೋ, 98 ಬರ್ಕೊಳ್ರಿ. ಹಾಂ, 98 ಸರ್. 445 444 00 7 00 7 7 ವಿಜಯ್ ಕುಮಾರ್ ಪಲ್ಯದ ಅಂತೇಳಿ. ಹಾ ಹೌದು ಸರ್, ವಿಜಯ್ ಕುಮಾರ್ ಪಲ್ಯದ. ಒಳ್ಳೇದು, ಮುಂದಿನ ಕರೆ ಇದ್ರಿ ಮತ್ತೆ. ಹಲೋ, ನಮಸ್ಕಾರ ಸರ್, ನನ್ನ ಹೆಸರು ನರೇಂದ್ರ ಅಂತ. ಹಾ ನರೇಂದ್ರ ಅವ್ರೆ, ಕೇಳಿ ಪ್ರಶ್ನೆ ಕೇಳಿ. ಹಾ ಸರ್, ಇದು ಸೋಲಾರ್ ಇದೆಯಲ್ಲ ಸರ್, 75,000 ಏನೇನ್ ಸಿಗ್ತಾವ ಸರ್ ಕಿಟ್ ಸರ್ ಇದ್ರಲ್ಲಿ? ನಿಮ್ಗೆ ಸೋಲಾರ್ ಇದು ಅಂತಂದ್ರೆ 75,000 ರೂಪಾಯಿ ಹೇಳಿದ್ರಲ್ಲ, ಸೋಲಾರ್ ಇದು ಅಂದ್ರೆ ಬೇರೆ ಬೇರೆ ಇದಾವೆ. ರೂಫ್ ಟಾಪ್ ಮನೆ ಮೇಲೆ ಹಾಕೊಂಡು ಮನೆಗೆ ಲೈಟ್ ಮಾಡ್ಕೊಳ್ಳಿಕ್ಕೆ. ಈಗ ಕರೆಕ್ಟ್ ನೀವು ಪ್ರತ್ಯೇಕವಾಗಿ ಪಂಪ್ ಸೆಟ್ ಗೆ ಕೇಳ್ತಾ ಇದೀರಾ ಏನು ಬೇರೆ? ಪಂಪ್ ಸೆಟ್ ಇಲ್ರಿ, ಪಂಪ್ ಸೆಟ್ ಗೆ. ಅದೇ ನಾ ಏನಲ್ಲ, ಪಂಪ್ ಸೆಟ್ ಸಿಗಾದ್ರೆ ನಿಮ್ಗೆ 30%-ಷ್ಟು ಕೇಂದ್ರ ಸಹಾಯಧನ, 30%-ಷ್ಟು ರಾಜ್ಯ ಸರ್ಕಾರದ್ದು, ಮತ್ತೆ ಫಲಾನುಭವಿಗಳು ಅಂತಿಗೆ 40%. ಅಲ್ಲೇನಿಲ್ಲ, ಪ್ಯಾನಲ್ ಮತ್ತೆ ಏನೇನ್ ಸೆಟ್ ಬೇಕೆಲ್ಲ ಮತ್ತೆ ಪಂಪ್ ಸೆಟ್ ಎಲ್ಲ ಸಿಗುತ್ತೆ ನಿಮಗೆ. ಸೌರ ಫಲಕಗಳು ಅಂತ ಬರ್ತವೆ, ಅವು ಸೂರ್ಯನ ಕಿರಣಗಳನ್ನು ಇರ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ತಾವೆ ತಾನೆ. ಹಂಗಾಗಿ ನಾವು ಈಗ KEB ಗ್ರಿಡ್ ಇರ್ತಲ್ಲ, ಆ ಲೈನ್ ಕನೆಕ್ಷನ್ ಬೇಕು, ನನಗೊಂದು ಟ್ರಾನ್ಸ್ಫಾರ್ಮರ್ ಬೇಕು, ನನಗೆ ಲೈನ್ ಹೇಳಬೇಕು, ಆ ತೊಂದರೆ ಏನಿರೋದಿಲ್ಲ. ಸೂರ್ಯನ ಬಿಸಿಲು ಬಿದ್ದ ತಕ್ಷಣನೇ ವಿದ್ಯುತ್ ಉತ್ಪಾದನೆ ಹಾಕಿ ನಿಮ್ಮ ಮೋಟರ್ಲಿಂದ ನೀರು ಹತ್ತುತ್ತೆ. ನರೇಂದ್ರ ಅವ್ರು ತಾವ್ ಕೇಳಿದ್ ಏನ್ ಪ್ರಶ್ನೆ ಹೇಳಿ ಇನ್ನೊಮ್ಮೆ ಕೇಳಿ. ಹಲೋ, ಇನ್ನೊಮ್ ಕೇಳಿ, ಏನ್ ಕೇಳಿರಿ? ಇದು ಎಷ್ಟು ವರ್ಷ ಆಯ್ತಾರ ಇದು ಪ್ರಪಂಚ ಎಷ್ಟು ವರ್ಷ ಆಯ್ತಾರ ಇದು ಸೋಲಾರ್ ಸರ್? ಇದು 2014-15 ಸ್ಟಾರ್ಟ್ ಆಗಿದ್ದಾರೆ. ಹಾಗೆ ಸರ್ ಹೇಳಿದ್ರು ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಚೆನ್ನಾಗಿಲ್ಲ ಸರ್. ಇದಕ್ಕೆ ಸರ್ ಡಿಪಾರ್ಟ್ಮೆಂಟ್ ಇರುತ್ತೆ ಸರ್, ಒಂದು ವಾಲಂಟಿಯರ್ ಇದಕ್ಕೆ ವಾಲಂಟಿಯರ್ ಮಾಡ್ಬೇಕು ಸರ್. ಸರ್ಕಾರ ತಾಲೂಕಾ ಲೆವೆಲ್ ಅಧಿಕಾರಿಗಳು ಇರಬೇಕು, ವಾಲಂಟಿಯರ್ ಇಂಪ್ಲಿಮೆಂಟ್ ಆಗ್ತದೆ ಸರ್. 2014 ಏನೋ ಯಾರೊಬ್ರು ಜಡ್ಪಿ ಇದ್ರು ಅವ್ರ ಅಪ್ಲಿಕೇಶನ್ ಕೊಟ್ಟಿ ಅವ್ರ ಒಬ್ರಿಗಿಬ್ರು ಬೇರೆ ಲೇಣಿಕೋಸ್ಕರ ಮಾತ್ರ ಇದು ಉಪಯೋಗ ಸರ್. ಆದ್ರೆ ಸರ್ ಒಂದು ಇಲಾಖೆ ಮಾತಾಡಿಕೆ ಸರ್, ವಾಲಂಟಿಯರ್ ಇದು ಮಾಡಿದ್ರೆ ರೈತ ಅನುಕೂಲ ಆಗುತ್ತೆ ಸರ್. ಹಂಗೇನಾದ್ರು ನಮ್ಗ ಸ್ವಲ್ಪ ಏನಾದ್ರು ಅವರ ಜೊತೆ ಮಾತಾಡ್ಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕರೆ ನಾವು ತಮ್ಮ ರೈತರದ ಈ ಅಭಿಪ್ರಾಯನ ನಾವು ಅವ್ರಿಗೆ ತಿಳಿಸ್ತೇವೆ. ಒಳ್ಳೇದು ನರೇಂದ್ರ, ಒಳ್ಳೇದು. ಮತ್ತೆ ಸೋಲಾರ್ ತಾವ್ ಹಾಕಿಸ್ಬೇಕಂತ ಮಾಡಿರೇನು? ಪವರ್ ಅದೇ ಪವರ್ ಇದೆ ಸರ್, ಮತ್ತೆ ನೋಡ್ಬೇಕು. ಇದೆ ಸ್ಕೀಮ್ ಇದೆ, ಬಟ್ ಈಗ ಹಣಕಾಸಿನ ಒಂದು ಕೊರತೆ ಕೋವಿಡ್ ದಿಂದ ಸ್ವಲ್ಪ ಅಡತಡೆ ಆಗ್ತಾ ಇದೆ. ಒಳ್ಳೇದು ನರೇಂದ್ರ ಅವ್ರು ಕರೆ ಮಾಡಿದಕ್ಕೆ ಧನ್ಯವಾದ. ಹನುಮಂತ್ ಅವರು ಹಾಕಿಸಿ ಬಂದಿದ್ದಾರೆ ಸೋಲಾರ್ ಪಂಪ್ ಸೆಟ್ ಅನ್ನ. ಹನುಮಂತ್ ಅವ್ರು ಎಷ್ಟು ಖರ್ಚಾತ್ ನಿಮ್ ದುಡ್ಡು? ಸರ್ ನಮ್ದು 20,000 ರೂಪಾಯಿ ಸರ್. ಕೇವಲ 20,000 ರೂಪಾಯಿದಲ್ಲಿ 5 HP ಮೋಟರ್ ಕುಂದಿರಿಸ್ಕೊಂಡ್ರಿ? ಹೌದು ಸರ್. ಹೇಗ್ ನಡೆದಿದೆ ಮೋಟರ್ ನಿಮ್ದು? ಸರ್ ನಾನು 3 ವರ್ಷ ಸರ್. ಏನ್ ರಿಪೇರ್ ಇಲ್ಲ ಸರ್, ಇಲ್ಲ ಸರ್. ನಾನು ಅವಾಗ ಕರೆಂಟ್ ನಲ್ಲಿ ಮಾಡ್ತೀನಿ ಸರ್. ವರ್ಷದಾಗ 2,000 ಬೋರ್ ಕಟ್ಟಿದ್ ಸರ್, ಸುಡ್ತಿತ್ತು ಸರ್ ಜಾವ. ಕರೆಂಟ್ ಜಾಸ್ತಿ ಆಗಿ ಕರೆಂಟ್ ಲೋ ಆಗಿ 3 ವರ್ಷ ಸರ್ ಮೋಟರ್ ಕಿತ್ತಿಲ್ಲ ಸರ್. ಮೋಟರ್ ಕಿತ್ತಿಲ್ಲ, ರಿಪೇರ್ ಇಲ್ಲ, ಏನ್ ಮೇಂಟೆನೆನ್ಸ್ ಇಲ್ಲ. ಏನ್ ಮೇಂಟೆನೆನ್ಸ್ ಇಲ್ಲ ಸರ್. ಒಂದ್ ಕರೆ ಇದೆ. ಹಲೋ ಸರ್, ನಮಸ್ಕಾರ ಡಾಕ್ಟರ್ ಅವ್ರೆ. ನಮಸ್ಕಾರ, ಎಲ್ಲಿಂದ ಮಾತಾಡ್ತೀರಿ, ತಮ್ಮ ಹೆಸರು? ನಾವು ದೇವರ ತಾಲೂಕು ಚಿಂಚೋಡಿ ಅಂತ ಒಂದ್ ಹಳ್ಳಿ ಲಕ್ಕಪ್ಪಗೌಡ ಅಂತ ಹೇಳಿ. ಲಕ್ಕಪ್ಪಗೌಡ್ರಿ, ನಮಸ್ಕಾರ, ಕರೆ ಮಾಡಿದಕ್ಕೆ ಧನ್ಯವಾದ. ಹೇಳಿ ಗೌಡ್ರಿ, ಕೇಳಿ, ಪ್ರಶ್ನೆ ಕೇಳಿ. ಸರ್, ಅದು ಸೋಲಾರ್ ಬಗ್ಗೆ ಕೇಳಿದ್ವಿ. ಸೋಲಾರ್ ಬಗ್ಗೆ ಈಗ ನಮ್ಗ ಕೃಷಿಗೆ ಹೆಂಗ್ ಇದಾಗ್ತದ? ಈಗ ನಾವು ಒಂದ್ 3 ಪಂಪ್ಸೆಟ್ ಇರ್ತಾವ ತೋಟದಾಗ. ಈಗೇನ್ ಪಂಪ್ ಅದು ಸೋಲಾರ್ ಬಗ್ಗೆ ಸಣ್ಣದನ್ ಇರ್ತದ ಅಥವಾ ದೊಡ್ಡದಿರ್ತದ? SP ಏನ್ ಇರ್ತದ? ಹೆಂಗ್ ಅದ ನಮಗ್ ಇದು ಮಾಡೋದು ಮಾಹಿತಿ? ನಮಸ್ಕಾರ ಲಕ್ಕಪ್ಪಗೌಡ್ರಿ. ಏ ಸಾಬ್ರಿ, ನಮಸ್ಕಾರ ಸರ್. ನಮಸ್ಕಾರ. ಈಗ ಅದು ಏನಿರುತ್ತಂದ್ರೆ, ಈಗ ನಮ್ಗೆ 5 HP ಪಂಪ್ ಸೆಟ್ ಅಂತ ಹೇಳ್ತೀವಲ್ಲ ನಾವು, ಅಂದ್ರೆ ಆ ಶಕ್ತಿ ಮೇಲೆ ನಾವು 5 HP ಅಂತ ಹೇಳ್ತೀವಿ. ಸೇಮ್ ಈ ಸೋಲಾರ್ದು ನಾವೇನು 5 HP ಹಾಕ್ತಿವಲ್ಲ, ಅದು ನಮ್ಮ ಈಗಿರುವಂತ AC ಮೋಟರ್ಗಳು ಏನಿದಾವಲ್ಲ ಅವಗೂ ಎತ್ತುವ ಶಕ್ತಿಯನ್ನೇ ಇದನ್ನು ಹೊಂದಿರ್ತದೆ. ಆದ್ರೆ ಏನು ನಮ್ಗೆ ಕೇಬಲ್ನಿಂದ ಏನು ಕರೆಂಟ್ ಬರುತ್ತಲ್ಲ ಅದರಿಂದ ಅದು ರನ್ ಆಗೋದಿಲ್ಲ, ಎತ್ತೋದಿಲ್ಲ. ಸೂರ್ಯನ ಕಿರಣಗಳು ಏನು ಬೀಳ್ತಾವೆ ಸೌರ ಫಲಕ ಮೇಲೆ, ಆ ವಿದ್ಯುತ್ ಉತ್ಪಾದನೆ ಆಗಿರ್ತಲ್ಲ ಅದರಲ್ಲಿಂದ ಆ ಪಂಪ್ ಕೆಲಸ ಮಾಡುತ್ತೆ. ಬಟ್ ಆ ಶಕ್ತಿ ಅಷ್ಟಕ್ಕೆ ಆ 5 HP ಕೆಲಸ ಮಾಡುವಂತ ಶಕ್ತಿಗೆ ಎಷ್ಟು ಬೇಕೋ ಅಷ್ಟು ಸೌರ ಫಲಕಗಳನ್ನ ಅವ್ರು ಹಾಕೇ ಹಾಕ್ತಾರೆ, ಅಷ್ಟು ಹಾಕ್ತಾರೆ. ಈ ಗೌರ್ಮೆಂಟ್ ಸೌಲಭ್ಯ ನಮ್ಗೆ ಸಬ್ಸಿಡಿ ಕೊಡ್ತಾರ ಏನ್ ರೈತರಿಗೆ? ಅಂದ್ರೆ 2014-15 ಒಂದು ರೈತ ಮಿತ್ರ ಯೋಜನೆ ಅಂತ ಇತ್ತು, ರೈತ PM ಕುಸುಮ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಯೋಜನೆ ಅಂತ ಇದೆ. ಆ ಇದರಲ್ಲಿ ಎಲ್ಲಾ ರಾಜ್ಯಗಳಿಗೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಲಿಂದ ಅವರು ಇವ್ರದ್ದು ವಂತಿಗೆ 30% ಸೆಂಟ್ರಲ್, 30% ಸ್ಟೇಟ್ ಗೌರ್ಮೆಂಟ್ ರಾಜ್ಯ ಸರ್ಕಾರ, ಅವ್ರದ್ದು 40% ಏನಿದೆಲ್ಲ ರೈತರು ಫಲಾನುಭವಿಗಳ ವಂತಿಗೆ ಹಾಕೊಂಡ್ರೆ ಅದರಲ್ಲಿ ನಾವು ಸ್ವಲ್ಪ 1,000 ಪಂಪ್ಸೆಟ್ ಹಾಕೊಳ್ಳೋದು ಯೋಜನೆ ಇತ್ತು. ಇದುವರೆಗೆ ಆಲ್ರೆಡಿ ಅರೌಂಡ್ 3,700 ಪಂಪ್ ಸೆಟ್ಸ್ ನಮ್ಮ ಕರ್ನಾಟಕ ರಾಜ್ಯದ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದವರು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಯಾರ ಈ 14-15-18-19 ಎರಡು SC/ST ಗಾದ್ರೆ 90% ಇದೆ ಸರ್. ನಮ್ಮ ಹನುಮಂತ ಅವರು ಇಲ್ಲಿದ್ದಾರೆ ಬೇವಿನ ಬೆಂಚ್ ಅವರು, ಅವರು 90% ಸಬ್ಸಿಡಿಯಲ್ಲೇ ಹಾಕ್ಸ್ಕೊಂಡಿದ್ದಾರೆ 3 ವರ್ಷ ಆಯ್ತು. ಮತ್ತೆ ಉಳ್ಕಿದವ್ರಿಗಾದ್ರೆ ನಾನು 40% ತನ ನಮ್ಮ ಒಂತಿಗೆ ಬರ್ತದೆ. ಅದು ಸಾಮಾನ್ಯ ವರ್ಗದವ್ರಿಗಾದ್ರೆ 120,000 ರೂಪಾಯಿದಷ್ಟು ಖರ್ಚು ಬರ್ತದೆ. ಈಗೇನ್ರಿ ನಾವು ಸೂರ್ಯನ ಕಿರಣದಿಂದ ಅದು ಕರೆಂಟ್ ಉತ್ಪತ್ತಿ ಆಗ್ತದೆ. ಹೌದು ಹೌದು. ಈಗ ನಾವು ಪಂಪ್ ಸೆಟ್ ಚಾಲು ಮಾಡಿರ್ತೀವಿ. ಆಯ್ತ್ರಿ. ಈಗ 5 HP ಆದ್ರೆ ಸೋಲಾರ್ ಚಾಲು ಮಾಡಿದ್ರಿ ಅಂತ ಇಟ್ಕ್ರಿ ಸರ್. ಈಗ ಒಮ್ಮೆಲ್ಲಿಗೆ ಅದು ಮೋಡ ಕವಿದ ವಾತಾವರಣ ಒಂದು ತಾಸ ತಕ್ಕ ಮೋಡ ಬಂದ್ಬಿಟ್ಟು ಅದು ಮಬ್ಬ ಅದ್ರ ಮ್ಯಾಗ ಒಂದು ಸ್ವಲ್ಪ ಮಬ್ಬು ಬಿತ್ತಂದ್ರೆ ಮೋಟರ್ಗಳಿಂದ ಧಕ್ಕೆ ಹೆಂಗ್ ಕಡಿಮೆ ಧಕ್ಕೆ ಏನಾಗದಲ್ರಿ? ಅದು ಶಕ್ತಿ ಸ್ವಲ್ಪ ಉತ್ಪಾದನೆ ಕಡಿಮೆ ಆಗುತ್ತಲ್ಲ ಸೌರ ಫಲಕ. ನೀರು ಸಣ್ಣ ಹೋಗಿತ್ತಂದ್ರೆ ನೀರು ಸಣ್ಣ ಬರ್ತದೆ, ಪಂಪ್ ಏನ್ ಮಾಡತ್ರಿ ಸ್ವಲ್ಪ ಸಣ್ಣ ನೀರು ಹೊಡಿತೈತಿ. ಇಲ್ಲ ಏನು ಎಫೆಕ್ಟ್ ಆಗಲ್ಲ ಅದರಲ್ಲಿ. ವಿ ಎಫ್ ಡಿ ಅಂತೇಳಿ ಒಂದು ಬಾಕ್ಸ್ ಕೂಡಿಸ್ತಾರ್ರಿ. ಈ ಮೊದಲು ಡೈರೆಕ್ಟ್ ಪಂಪ್ಗಳು ಆನ್ ಮಾಡೋ ಇಡ್ತಿದ್ರಲ್ಲ, ಅವು ಹಿಂಗ ಫ್ಲಕ್ಚುಯೇಷನ್ ಆಗೋಣ ಸುಡೋ ಚಾನ್ಸಸ್ ಬರ್ತಿದ್ವು. ಇತ್ತೀಚೆಗೆ ಒಳ್ಳೆ ಬೆಳವಣಿಗೆ ಆಗೈತಿ ಸೌರ ಪಂಪ್ ಸೆಟ್ಗಳಲ್ಲಿ ಕೂಡ. ಯಾಕಂದ್ರೆ ಎಲ್ಲ ವಿದ್ಯುತ್ ಶಕ್ತಿ ಕೊರತೆ ಇದೆ ಅದೆಲ್ಲ ಅಂದಮೇಲೆ ಸಂಶೋಧನೆಗಳಾಗಿ ಒಂದು ವಿ ಎಫ್ ಡಿ ಬಾಕ್ಸ್ ಅಂತ ಕೂಡಿಸ್ತಾರೆ, ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತೇಳಿ. ಅಂದ್ರೆ ಸೂರ್ಯನ ಏನು ತಾಪಮಾನ ಕಡಿಮೆ ಅದು ಹೆಚ್ಚು ಕಡಿಮೆ ವೇರಿ ಆಗ್ತಿರ್ತದೆ ನೋಡ್ರಿ, ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಿರ್ತ ನೋಡ್ರಿ. ಅದ್ರ ತಕ್ಕಂಗೆ ಮೋಟರ್ ಮೋಟರ್ ಅಡ್ಜಸ್ಟ್ ಆಗಿ ವರ್ಕ್ ಆಗ್ಲಿಕ್ಕೆ ಒಂದು ವಿ ಎಫ್ ಡಿ ಬಾಕ್ಸ್ ಅಂತ ಕೂಡಿಸ್ತಾರೆ. ಅದು ಅದ್ರ ತಕ್ಕಂಗೆ ಮೋಟರ್ನ ಹೆಚ್ಚು ಕಮ್ಮಿ ಆಪರೇಟ್ ಮಾಡಿ ನೀರ್ ಎತ್ತುತ್ತೆ. ಹಂಗಾಗಿ ಈ ಕಾಯಿಲ್ ಸುಡೋದು ಅದಾಗೋದು ಇದಾಗೋದು ಪ್ರಾಬ್ಲಮ್ಸ್ ಇರೋದಿಲ್ಲ. ಈ ನಮ್ಮ ಬೇರೆ ಪಂಪ್ ಸೆಟ್ಗಳಲ್ಲಿ ನೋಡ್ರಿ, ಒಮ್ಮೆ ಹೈ ವೋಲ್ಟೇಜ್ ಬಂತು ಸರ ಒಮ್ಮೆ ಬರೋಣ ಸುಡ್ತು ಅಂತ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಕಡಿಮೆ, ಸ್ವಲ್ಪ ಶಕ್ತಿ ಉತ್ಪಾದನೆ ಕಡಿಮೆ ಆಗೋದ್ರಿಂದ ಮೋಡ ಬಂದಾಗ ಆ ಸ್ವಲ್ಪ ಡಿಸ್ಚಾರ್ಜ್ ಅಂತೀವಿ ನಾವು ಹೊರ ಹರಿವು ನೀರು, ಆ ಸ್ವಲ್ಪ ಹೊರ ಹರಿವು ಕಡಿಮೆ ಆಗ್ತದೆ. ಬಟ್ ಯಥೇಚ್ಛವಾಗಿ ನಮ್ಮ ಭಾಗದಲ್ಲಿ ಒಳ್ಳೆ ಬಿಸಿಲು ಇರುತ್ತಲ್ರಿ, ಇಡೀ ದಿನ ಯಾವಾಗ ಬಿಸಿಲು ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ. ಮತ್ತೆ ಇನ್ನೊಂದೇನಂದ್ರೆ ನಮ್ಗೆ ಈಗ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮೋಡ ಕವಿದ ವಾತಾವರಣ ಇರ್ತದೆ ಅಂದ್ರೆ ಅವಾಗ ನೀರಿನ ಅವಶ್ಯಕತೆ ಸ್ವಲ್ಪ ಕಡಿಮೆ ಇರ್ತದೆ ಬೆಳೆಗಳಿಗೆ. ನಮಗೆ ಬೇಕಾಗಿರೋದು ಬೇಸಿಗೆ ಕಾಲದಲ್ಲೇ ಬೆಳೆಗಳಿಗೆ ಜಾಸ್ತಿ ನೀರು ಉಣಿಸೋದು. ಆ ಸಮಯದಲ್ಲಿ ಸೌರ ಶಕ್ತಿ ಸಾಕಷ್ಟು ಇರ್ತದೆ ನಮ್ಮ ಭಾಗದಲ್ಲಿ. ಅದರಿಂದ ಇದೊಂದು ಒಳ್ಳೆ ಸೌರಶಕ್ತಿ ಪಂಪ್ ಸೆಟ್ ಹಾಕೊಳ್ಳೋದು. ತಾವು ಒಮ್ಮೆ ಪ್ರಯತ್ನ ಮಾಡಿದಕ್ಕೆ ಹಾಕಿಸಿಕೊಳ್ಳಿಕ್ಕೆ ಇಲ್ರಿ ಸರ್, ನಾವು ಪ್ರಯತ್ನ ಮಾಡ್ಬೇಕಂತ ನಿಮ್ಗೆ ಮಾಹಿತಿ ತಗೊಂಡಿ ಸರ್. ಈಗ ನೋಡ್ರಿ ಜನರಲ್ ಅವ್ರಿಗೆ ಜನರಲ್ ಅವ್ರಿಗೆ 1,25,000 ಖರ್ಚ್ ಆಗತ್ತೆ ಅಷ್ಟೇ, 75,000. 1,25,000 ಅಂದ್ರೆ ಒಂದ್ ಹೆಚ್ ಪಿ 5 HP ನಡೀತಾರೆ ಸರ್. 5 HP 7 HP ರೀ 5 HP 5 HP ರೀ ಅಂದ್ರ 5 HP 2 ಕೂರಿಸ್ಬೇಕಾದ್ರೆ 2,40,000 ಸರ್. ಆತರ ಮತ್ತೆ ಬೇರೆ ಬೇರೆ ಅದು ಒಂದೇ ಸಲ ನೀವು 5 HP 2 ಕೊಡ್ರಿ ಅಂದ್ರೆ ಕೊಡಲ್ಲ, ಒಂದೊಂದಕ್ಕೂ ಅಪ್ಲಿಕೇಶನ್ ಹಾಕ್ಬೇಕು, ಸ್ಯಾಂಕ್ಷನ್ ಮಾಡಿಸ್ಬೇಕು. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೇಕು ಸರ್ ಪ್ರೊಸೀಜರ್. ಇಲ್ಲ ಚಲೋ ಆಯ್ತು ರೀ, ನಮ್ಗೆ ಬಹಳ ಮಾಹಿತಿ ಹೇಳಿ ಬಹಳ ಇದಾಯ್ತು, ಸಂತೋಷ ಆಯ್ತು ಸರ್. ವಿಶ್ವವಿದ್ಯಾಲಯಕ್ಕೆ ಬಂದ್ರೆ ನಮ್ಮನ್ನು ಕಾಣ್ರಿ ನೋಡ್ರೆ. ಏ ಬರ್ತೀವಿ ಸರ್, ಬಂದ್ರೆ ನಿಮ್ಮ ಆಕಾಶವಾಣಿಗೆ ಅದಕ್ಕೆ ತಪ್ಪದೆ ಬರ್ತೀನಿ ಸರ್. ಆಕಾಶವಾಣಿ ವಿಶ್ವವಿದ್ಯಾಲಯಕ್ಕೆ ಬರ್ರಿ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ. ನಮ್ ದೇಶ ಯಾರಲ್ಲ ಅಲ್ಲಿ ಬರ್ತೀವಿ ವಿಶ್ವವಿದ್ಯಾಲಯಕ್ಕೆ ಬಂದು ಎಲ್ಲರಿಗೆ ನಿಮ್ಗೆ ಬಂದು ಒಂದ್ಸಲ ಎಲ್ಲರನ್ನ ಇಲ್ಲಿಗೆ ಗೆಸ್ಟ್ ಆಗಿ ಕರೆಸಿ ಅಂತೀರಿ ತೋಟಕ್ಕೆ. ನಮ್ಮ ತೋಟಕ್ಕೆ ಪ್ರಗತಿಪರ ರೈತರು ನೀವು, ನಿಮ್ಮಂತವ್ರು ಮುಂದೆ ಬರ್ಬೇಕು ಈಗ ಮಾಡಲ್ ಆಗಿ. ಇಲ್ಲ ಚಲೋ ಆಯ್ತು ರೀ, ನಮಸ್ತೆ ಸರ್. ನಮಸ್ಕಾರ ನಮಸ್ಕಾರ ನಮಸ್ತೆ ತಿಳಿಸಿದಾಗ ನಮಸ್ತೆ. ನಮಸ್ಕಾರ ಲಕ್ಷ್ಮಣ್ ಗೌಡ. ನಮಸ್ಕಾರ ನಮಸ್ಕಾರ. ಮುಂದಿನ ಕರೆ. ಹಲೋ ಸರ್ ನಮಸ್ಕಾರ. ನಮಸ್ಕಾರ, ಎಲ್ಲಿಂದ ರೀ ತಮ್ಮ ಹೆಸರು? ಸರ್ ನಾನು ಬಾಳ್ಕೋಟ್ ಜಿಲ್ಲೆಯಿಂದ ಸರ್, ರಬಕೋ ಬನಟ್ ತೇರದಾಳ. ದೂರದಿಂದ ಕರೆ ಮಾಡಿರಿ ನೀವು? ಹೌದ್ ಸರ್, ದೂರಿಂದ. ನಮಗ ಅನುಕೂಲ ಐತಿ ಸರ್, ಅದಕ್ಕೆ ಸೋಲಾರ್ ಪಂಪ್ ಸೆಟ್ ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಸರ್. ವೆರಿ ಗುಡ್ ವೆರಿ ಗುಡ್. ಹೇಗೆ, ಎಷ್ಟು ವರ್ಷ ಆತ್ರಿ ತಮ್ಮ ಹೆಸರು? ಸರ್ ನಾನು ದರಪ್ಪ ಕಿತ್ತೂರ್ ಅದೇ ಸರ್, ಆರ್ಗ್ಯಾನಿಕ್ ಫಾರ್ಮರ್ ಸರ್. ಓ ದರಪ್ಪ ಅವರು ವಿನ್ನರ್ ಸರ್ ನಾನು. ಬಾಳ್ಕೋಟ್ ಇಲ್ಲಿಂದ? ಹ್ಮ್ ಬನಾಟಿ. ಬಾಳ್ಕೋಟ್ ಜಿಲ್ಲೆ. ಬಾಳ್ಕೋಟ್ ಜಿಲ್ಲೆ. ಹಾ ಸರ್, ತೇರದಾಳ ಸರ್. ತೇರದಾಳ ತೇರದಾಳ ಹೇಗ್ ನಡೀತಿದೆ ನಿಮ್ ಪಂಪ್ ಸೆಟ್ ರೀ? ತೇರದಾಳ ಸ್ವಲ್ಪ ಹೇಳಿ ನಮ್ಮ ರೈತರಿಗೆ ಸ್ವಲ್ಪ ನಿಮ್ಮ ಅನುಭವ ಹಂಚ್ಕೊಡ್ರಿ ಸರ್. ಸರ್ ಫಸ್ಟ್ ಆಫ್ ಸರ್, ಯಾಕಂದ್ರೆ ನಾನು ಒಂದು ಕೃಷಿ ಇಲಾಖೆ ಒಳಗೆ ಬಂದದನ್ನ ಸುಮಾರು ಒಂದ್ 6 ವರ್ಷ ಆಗ್ತಾವ ಸರ್. ಒಂದು ಇನ್ನೊಂದು ಕೆಬಿ ಒಳಗೆ ಬಂದಿದ್ದ ಸರ್, ಅದನ್ನ ಕುಣಿಸಿ ಒಂದು 5 ವರ್ಷ ಆತ್ರಿ. ಒಂದ್ 6 ವರ್ಷದಿಂದ ಎರಡು ಪಂಪ್ ಸೆಟ್ ಯೂಸ್ ಮಾಡ್ತಾ ಇದೀನಿ ಸರ್. ಹೇಗೆ, ಏನು ಮೇಂಟೆನೆನ್ಸ್ ಏನು ಬೇಕಾಗಿಲ್ಲ ಅವ್ಕ? ಏನು ಜೀರೋ ಸರ್, ಜೀರೋ. ಆ ಕಡೆ ಇನ್ನೂ ತಗ ಮೋಟರ್ ನೋಡಿಲ್ಲ, ಅದನ್ನು ಪಂಪ್ ಸೆಟ್ ಹಾಕಡೆ ಹೋಗೇ ಇಲ್ಲ. ಮೇಂಟೆನೆನ್ಸ್ ಒಂದ್ ಅಂದ್ರೆ ಏನ್ರಿ, ಮೇಲ್ಗಡೆ ಧೂಳು ಬಿಡ್ತಾರೆ, ಅದನ್ನ ಸ್ವಲ್ಪ ನಾವು ಕ್ಲೀನ್ ಮಾಡ್ಕೊಂಡ್ರೆ ವೋಲ್ಟೇಜ್ ಜಾಸ್ತಿ ಬರ್ತೈತಿ, ನೀರ್ ಜಾಸ್ತಿ ಬರ್ತೈತಿ. ಎಸ್, ಇದೆಲ್ಲ ಕರೆಕ್ಟ್. ನೀವು ಇದರಲ್ಲಿ ಯಾವ್ದು ಸೌರ ಫಲಕಗಳು ಏನಿದಾವಲ್ಲ, ಅವು ಕೇವಲ ನೀವು ಹೇಳಿದಂಗೆ ಸ್ವಲ್ಪ ಧೂಳು ಕುಂತಾಗ ಶೇಡ್ ಅಂತೀವಿ ನಾವು, ಅದ್ರ ಮೇಲೆ ಶೇಡ್ ಅಂತೀವಲ್ಲ, ಸ್ವಲ್ಪ ಕಿರಣಗಳು ಒಳಗೆ ಹೋಗೋದು ಸ್ವಲ್ಪ ಕಡಿಮೆ ಆಗಿ ಉತ್ಪಾದನೆ ಕಡಿಮೆ ಆಗ್ಬೋದು. ಅದು ಬಿಟ್ಟರೆ ಇದ್ರ ಪರ್ಫಾರ್ಮೆನ್ಸ್ ಅಂತೀವಿ, ಅವರೇ ಕಂಪ್ನಿಯವರು ಪರ್ಫಾರ್ಮೆನ್ಸ್ ವಾರಂಟಿ ಅಂತ ರೈಟಿಂಗ್ ನಲ್ಲಿ ಕೊಡ್ತಾರೆ 10 ವರ್ಷ. 10 ವರ್ಷ ತನಕ ಏನಾಗೋದಿಲ್ಲ. ಏನಂದ್ರೆ ಅದ್ ಯಾರಾದ್ರೂ ಕಲ್ ತಗೊಂಡು ಹೋಗಿದ್ರು ಹೊಡೆದ್ರು ಅಂದ್ರೆ ಅದು ಅನ್ಫಾರ್ಚುನೇಟ್. ಅಷ್ಟೇ, ಅದು ಬಿಟ್ರೆ ಸೌರ ಫಲಕಗಳದ್ದು ಏನು ನಾವು ಕೆಲಸ ಕಾರ್ಯನಿರ್ವಹಣೆ ಇದೆಲ್ಲ ಒಳ್ಳೆ ಕಾರ್ಯ ಇದೆ. ಯಾವುದು ನಾವೇನಂತೀವಿ, ದಿನನಿತ್ಯ ಆಗುವಂತ ಖರ್ಚುಗಳಿಲ್ಲ. ಏನ್ರಿ ಅಲ್ರಿ ದರೇಪರ್ ಸ್ವಲ್ಪ ನೀವು ನನಗ ತಿಳಿದ ಮಟ್ಟಿಗೆ ಸರ್, ಯಾಕಂದ್ರೆ ಕಂಟಿನ್ಯೂ ಇದು ಡೈಲಿ ಆರಿಂದ ಎಂಟು ತಾಸು ಚಾಲು ಇರೋದ್ರಿಂದ ರೀ ಬೋರ್ವೆಲ್ ನೀರ್ನು ಜಾಸ್ತಿ ಆಕೈತೆ ಸರ್. ಯಾಕೆ ಬರುವಂತ ನೀರ್ ಅದೇ ಹಾಜರ್ ಅದು ಕಂಟಿನ್ಯೂ ಬರಾಕಂದ್ರೆ ಬೇರೆ ಬೋರ್ ಬಂದಿರ್ತಾರ, ನಮ್ ಬೋರ್ ಚಾಲು ಇರೋದ್ರಿಂದ ನೀರ್ನು ಸ್ವಲ್ಪ ಜಾಸ್ತಿ ಆಕೈತೆ. ರೀಚಾರ್ಜ್ ಮರುಪೂರ್ಣ ಆಗುತ್ತೆ, ನೀವು ಹೇಳ್ಕೊಂಡಂಗ ಸುತ್ತ ನೀರು ಬಂದು ಅಲ್ಲಿ ನಿಮಗೆ ಮರುಪೂರ್ಣ ಆಗುತ್ತೆ. ಖರ್ಚು ಎಷ್ಟಾದ್ರೆ ನಿಮ್ದು ಅವಾಗ ಎಷ್ಟು ದುಡ್ಡು ಬಂತು ಖರ್ಚು? ಹಲೋ ಹಲೋ ಸರ್, ಕೇಳ್ತಾ ಇಲ್ಲ. ಖರ್ಚು ಎಷ್ಟಾಯ್ತು? ಹಲೋ ಹಲೋ ಧರಪುರ ಹಲೋ ಹಲೋ ಎಷ್ಟಾಗಿತ್ತು ನಿಮ್ದು ವೆಚ್ಚ? ಹಲೋ ಕೇಳಿಸ್ತಾ ಇಲ್ವಾ ಸರ್? ಏನೋ ಕೇಳ್ತಾ ಇಲ್ಲ. ಕೇಳ್ತಾ ಇಲ್ಲ, ಸರಿ ಸರಿ. ಹಲೋ ಹಲೋ ಕೇಳಿಸ್ತಾ ಇದ್ದೀರಿ? ಹಾಂ, ಕಟ್ಟಾಗಿದೆ, ಕರೆಕ್ಟಾಗಿದೆ. ಹನುಮಂತ್ ಅವರೇ, ನೀವು ಮೇಂಟೆನೆನ್ಸ್ ಹೇಳಿದ್ರಿ, ಏನು ಅದಕ್ಕೆ ಮಿನಿಮಮ್ ಮೇಂಟೆನೆನ್ಸ್ ಏನಾರು ಬರ್ತತ ಸರ್? ನಾನು ಹಾಕಿ 3 ವರ್ಷ ಸರ್, ಏನೂ ಮೇಂಟೆನೆನ್ಸ್ ಏನು ಬಂದಿಲ್ಲ. ಇವ್ರ ಅಣ್ಣವ್ರು ಹೇಳಿದ್ರೆ ಸರ್, ಇವಾಗ ಧೂಳು ಕುಂತಿರ್ತದೆ ಸರ್, ನಾವು 15 ದಿವಸಕ್ಕೊಮ್ಮೆ ಸರ್ ಬಟ್ಟೆಲ್ಲ ಹಿಂಗೆ ಒರೆಸಿ ಸರ್ ಪೈಪ್ ಹಚ್ಚಿ ನೀರು ಹಾಕ್ತೀವಿ ಸರ್. ಏನಾರು ಒಡೆಯುದು, ಕೋತಿಗಳು ಬಂದು ವೈರ್ ಕೀಳೋದು ಅಥವಾ? ನಮ್ಮಲ್ಲಿ ಕೋತಿಗಳು ಅಂತ ಇಲ್ಲ ಸರ್. ಏನಾಗಿಲ್ಲ, ಯಾರು ಹೋಗುವಾಗ ದಾರ್ಯಾಗ ಹೋಗುವ ಕಲ್ಲು ಹೋಗಿದ್ದು ಮಾಡ್ತಿರ್ತಾರೆ ಹುಡುಗರದು, ಅದು ಆತರ ಏನಾಗಿಲ್ಲ. ಆ ತರ ಏನಿಲ್ಲ ಸರ್. ಇನ್ನೊಂದು ಸರ್, ಅದರಲ್ಲಿ ಏನೋ ಸಿಸ್ಟಮ್ ಅದ ಸರ್, ಅದು ಚೆನ್ನಾಗಿ ಸರ್. ಇನ್ನೊಂದು, ನಾವು ಬೋರ್ವೆಲ್ ಸರ್, ಬೋರ್ವೆಲ್ ಕರೆಂಟ್ ಲೀಸ್ ಕುಂತ ಸರ್, ಸ್ಟಾರ್ಟ್ ಮಾಡಕ ಇವಾಗ ಆಟೋಮೆಟಿಕ್ ಅದಾವ ಸರ್, ಆದ್ರೂ ನಾವು ಆಫ್ ಮಾಡಕ ಅಂತ ಹೋಗ್ಲೇಬೇಕು ಸರ್. ಕರೆಂಟಿನವ ಸರ್, ಇದ್ರಲ್ಲಿ ಸರ್ ಮೇನ್ ಒಂದ್ ಸಿಮ್ ಕುಂತ ಸರ್, ನನ್ ಮೋಟರ್ ಸರ್, ನಾನು ಕುಂತಲ್ಲೇ ಸ್ಟಾರ್ಟ್ ಮಾಡೋದು ಸರ್, ಕುಂತಲ್ಲೇ ಆಫ್ ಮಾಡಬಹುದು. ಇದು ಮತ್ತಿದು ಏನಂದ್ರೆ ಇದು ಅಡ್ವಾನ್ಸ್ ಹೈಟೆಕ್ ಇರಿಗೇಷನ್ ಸಿಸ್ಟಮ್. ಇದು ಹೈಟೆಕ್ ಅಂದ್ರೆ ಮೊಬೈಲಿಂದ ಆಪರೇಟ್ ಮಾಡ್ತೀರಿ ಸರ್? ನಾನು ಅವಾಗ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದೆ ಸರ್. ನಾನು ಅಲ್ಲಿಗೆ ರಾತ್ರಿ 10:00 ಮನೆಗೆ ಹೋಗ್ತೀನಿ ಸರ್. ನಾನು ಮತ್ತೆ ಇರೋದು ರಾಯಚೂರಲ್ಲಿ, ನಮ್ಮ ಅಪ್ಪ ನಮ್ಮ ಮಗ ಸೋಲಾರ್ ಸ್ಟಾರ್ಟ್ ಮಾಡಕ್ ಬರಲ್ಲ. ನಾನು ಇಲ್ಲೇ ಸೇ ಬೆಳಗ್ಗೆ 10:00 ಸ್ಟಾರ್ಟ್ ಮಾಡಿದ್ರೆ 5:00 ಇಲ್ಲೇ ಸೇ ಆಫ್ ಮಾಡ್ತಿದ್ದೆ ಮೊಬೈಲ್ ಲೇಸ್. ನಾನು ಅಂದ್ರೆ ನಾನು ಡ್ರಿಪ್ ಮಾಡಿದ್ದೀನಿ ಸರ್. ವೆರಿ ಗುಡ್. ಹನಿ ನೀರಾವರಿ, ಹನಿ ನೀರಾವರಿ, ಸೌರಶಕ್ತಿ ಜೊತೆಗೆ ಹನಿ ನೀರಾವರಿ ಡ್ರಿಪ್ ಮಾಡಿದ್ದೀನಿ ಸರ್. ವೆರಿ ಗುಡ್. ಡೈಲಿ 1 ಎಕರೆ ಸರ್ ನಾನು ರಾಯಚೂರಲ್ಲಿ ಕೆಲಸ ಮಾಡಕಂತ ನಾನು ಹೊಲ ನೀರು ತೋರಿಸ್ತೀನಿ ಸರ್. ಒಂದ್ ಕರೆ ಇದೆ, ಒಂದ್ ಕರೆ ಇದೆ. ಹಲೋ ಹಲೋ, ಹಾ ಕೇಳಿ, ಪ್ರಶ್ನೆ ಎಲ್ಲಿಂದ ರೀ? ನಾವ್ರಿ ಯಗ್ಲಾಸ್ಪುರ್ ರೀ, ರಾಯಚೂರ್ ಹತ್ರ ರೀಸ್ಪುರ್. ನಮ್ದು ಇದು ಇಲ್ರಿ, ಅಲ್ಲಿ ಕರೆಂಟ್ ಇಲ್ರಿ ನಮ್ ಏರಿಯಾ ಕಡೆ, ನಮ್ ಹೊಲ್ದಾಗ್ರಿ. ಹ್ಞೂ, ಅದಕ್ಕಿದು ಕೂಡಿಸ್ಬೋದು ಗಂಗಾ ಕಲ್ಯಾಣ ಯೋಜನೆದು ಯಾವ್ದು ಮುಟ್ಟಲ್ಲ ಆಗ್ಯದ್ರಿ ರೈತರಿಗೆ? ಗಂಗಾ ಕಲ್ಯಾಣದೊಳಗ್ ಬರಲ್ರಿ, ಇದು ಬೇರೆ ಯೋಜನೆ ಇದಾವ ಇದಕ್ಕೆ, ಸೋಲಾರ್ ಪಂಪ್ ಸೆಟ್ಗೆ. ಹೌದ್ರಿ, ಕರೆಂಟ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ಸರ್? ನಮಸ್ಕಾರ, ತಮ್ಮ ಹೆಸರು? ಹಾರಿ, ನಮ್ಮ ಹೆಸರು ಜ್ಯೋತಿ ಲಕ್ಷ್ಮಿ ಪಾಟೀಲ್ ಅಂತ್ರಿ. ಜ್ಯೋತಿ ಲಕ್ಷ್ಮಿ ಪಾಟೀಲ್? ಜ್ಯೋತಿ ಲಕ್ಷ್ಮಿ ಪಾಟೀಲ್, ಜ್ಯೋತಿ ಲಕ್ಷ್ಮಿ ಅವ್ರ. ಇದು ಆಕ್ಚುಲಿ ಇದು ಸೂರ್ಯ ರೈತ ಮಿತ್ರ ಯೋಜನೆ ಅಂತ ಇದೆ, ಅದು ಕೇಂದ್ರ ಸರ್ಕಾರದ್ದು ಒಂದು ಜಾಲಮುಕ್ತ ಸೌರ ನೀರಾವರಿ ಪಂಪ್ ಸೆಟ್ ಅಳವಡಿಸುವ ಕಾರ್ಯಕ್ರಮ ಇದೆ, ಒಂದು PM ಕುಸುಮ್ ಯೋಜನೆ ಅಂತೇಳಿ. ಇದರಲ್ಲಿ 2014-15 ಪ್ರಾರಂಭ ಆಗಿ 2000 ಈಗ ಸದ್ಯ ಏನಿದ್ರೆ 2019 ಇಷ್ಟೆಲ್ಲ ಆಗಿದಾವು, ನಿಮ್ಗೆ ಗೊತ್ತಿದೆ. ಅದು ಏನಿಲ್ಲ, ಅದು ಆನ್ಲೈನ್ ನಲ್ಲಿ ಮಾಡಿದಾರೆ ಎಲ್ಲ ಅಪ್ಲಿಕೇಶನ್ಸ್, ನಾವು ಆನ್ಲೈನ್ ದಲ್ಲಿ ಅಪ್ಲೈ ಮಾಡಬೇಕು, ವೆಬ್ಸೈಟ್ ಅಲ್ಲಿ ಆ ಜಾಲತಾಣದಲ್ಲಿ ಅಪ್ಲೈ ಮಾಡಬೇಕು, ಅದು ಅವರು ಬಿಡ್ತಾರೆ. ಎಲ್ಲ ಬರ್ಕೊಂಡಿನ್ರಿ, ನೀವ್ ಹೇಳಿದ್ದೆಲ್ಲ ಇಷ್ಟೊತ್ತನ ಬರ್ಕೊಂಡಿನ್ರಿ, ಹಾಕಿದ್ರೆ ಎಷ್ಟ್ ತಿಂಗಳು ಆಗ್ತಿರ್ಬೇಕ್ರಿ ಮಿನಿಮಮ್? ಅದು ಬಜೆಟ್ ನೋಡ್ಕೊಂಡು ಅವ್ರು ಸ್ಯಾಂಕ್ಷನ್ ಮಾಡ್ತಾರ್ರಿ ಸರ್ಕಾರದಿಂದ. ಮತ್ತೆ ಅದಕ್ಕೆ ಅಂತ ಮತ್ತೊಂದಿಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ 4 ವರ್ಷ ಆಯ್ತು ತಿರ್ಗಾಕತ್ತೀವಿ, ಇನ್ನೊತ್ತನ ಮಾಡಿಕೊಡಲ್ಲ ಆಗ್ಯಾರ್ರಿ, ಎಲ್ಲಿ ಹಾಕ್ಬೇಕ್ರಿ ಅದಕ್ಕೆ ಅರ್ಜಿ? ಕಿಸಾನ್ ಕ್ರೆಡಿಟ್ ಕಾರ್ಡ್ ಯಾವ ಬ್ಯಾಂಕ್ ಅಮ್ಮ ನಿಮ್ದು? ನಮ್ದು ಸ್ಟೇಟ್ ಬ್ಯಾಂಕ್ ಆದ್ರಿ, ಎರಡು ಸೆಂಟ್ರಲ್ ಬ್ಯಾಂಕ್ ಆದ್ರಿ, ಎಲ್ಲಿ ಹಾಕ್ಬೇಕ್ರಿ ಅದು? 4 ವರ್ಷ ಆಯ್ತು ತಿರ್ಗಾಡಕತ್ತು, ಎಲ್ಲೇ ಆಗಲ್ಲ ಆಗ್ಯಾದ್ರಿ ನಮ್ದು. ಕಿಸಾನ್ ಕ್ರೆಡಿಟ್ ಕಾರ್ಡ್ SBI ಕ್ರೆಡಿಟ್ ಅಂದ್ರೆ SBI ಬ್ಯಾಂಕಿಗೆ ಹೋಗ್ಬೇಕು ನೀವು, ಅಲ್ಲಿ ಬರ್ತದ್ರಿ. ಹಾ, ಅಲ್ಲೇ ಮಲ್ಲೆ ಹೋಗಿ ರಿನ್ಯೂವಲ್ ಮಾಡ್ಕೊಡ್ತಾರೆ, ಇದನ್ನ ಮಾಡ್ಕೊಡ್ತಾರೆ. ಅದನ್ನ ಒಟ್ಟ ಮಾಡೇ ಕೊಟ್ಟಿನ್ರಿ, ಒಟ್ಟ ನಮ್ ಬಾಕಿ ಹೇಳಿದ್ರಿ, ಎಲ್ಲಿ ಮಾಡಿಕೊಡಲ್ಲ ಆಗ್ಯಾರ್ರಿ ಅದಕ್ಕೆ ಹೇಳ್ತ್ರಿ. ಯಾವ ಬ್ರಾಂಚ್ ಅಮ್ಮ ನಿಮ್ದು? SBI ಬ್ರಾಂಚ್ ನಿಮ್ದು? SBI ಆದ್ರೆ ಸೆಂಟ್ರಲ್ ಬ್ಯಾಂಕ್ ಆದ್ರೆ ಯಾವ್ದು ಮಾಡಿಸಿದ್ರೆ ಎಲ್ಲಿ ಬರ್ತದ್ರಿ? ನೀವು SBI ನಲ್ಲಿ ಮಾಡಿಸಬಹುದು, SBI ನಲ್ಲಿ ಮಾಡ್ತಾರೆ, ಸೆಂಟ್ರಲ್ ಬ್ಯಾಂಕ್ ಅಲ್ಲಿ ಮಾಡ್ತಾರೆ, ಎಲ್ಲಾ ಬ್ಯಾಂಕ್ ಅಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗಳನ್ನು ಕೊಡ್ತಾರೆ. ನೀವು ಎಲ್ಲಿ ಕ್ರಾಪ್ ಲೋನ್ ಮಾಡ್ತೀರಿ? ಬೆಳೆ ಸಾಲ? ಕ್ರಾಪ್ ಲೋನ್ ಮಾಡಿಸಿಲ್ರಿ ಇನ್ನತನ ನಾವು. ಬೆಳೆ ಸಾಲದ ಜೊತೆ ಇರೋದು ಇದು. ಬೆಳೆ ಸಾಲ ಯಾರು ಮಾಡಿಸ್ತಾರೆ ಅವ್ರಿಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ, ಕಿಸಾನ್ ಕ್ರೆಡಿಟ್ ಕಾರ್ಡ್. ಒಂದ್ ಕೆಲಸ ಮಾಡೋಕ್ರಿ ಮೇಡಮ್, ಈಗ ಬೆಳೆ ಸಾಲ ವಿಮಾ ಯೋಜನೆ ಇದೆಯಲ್ಲ, ನೀವು ಅಲ್ಲಿ ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಭೇಟಿಯಾಗಿದ್ದೀರಿ? ಕಿಸಾನ್ ಕ್ರೆಡಿಟ್ ಕಾರ್ಡ್ ಬೇಕಾಗಿತ್ತ ನಿಮ್ಗೆ, ಬೆಳೆ ಸಾಲ ಮಾಡಿಸಿದಂತ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡ್ತಾರ ಅದನ್ನ. ಬೆಳೆ ಸಾಲ ಎಲ್ಲಿ ಮಾಡ್ತಾರೆ ನೀವು, ಯಾವ ಬ್ಯಾಂಕ್ ಅಲ್ಲಿ, ಅದ್ರ ಜೊತೆ ನಿಮ್ಗೆ ಕಾರ್ಡ್ ಅಂತ ಕೊಡ್ತಾರ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್. ಬ್ಯಾಂಕಿನವ್ರು ಕೊಡ್ತಾರೆ? ಬ್ಯಾಂಕಿನವ್ರ ಬೆಳೆ ಸಾಲ ಮಾಡಿದಂತ ರೈತರಿಗೆ ಮಾತ್ರ. ನೀನು ಈ ಸೋಲಾರ್ ಪಂಪ್ ಸೆಟ್ ಬೇಕಾದ್ರೆ ನೋಡಮ್ಮ, ಆನ್ಲೈನ್ ನಾಗ ಅರ್ಜಿ ಹಾಕ್ಬೇಕಾದ್ರೆ ಡಾಕ್ಟರ್ ವಿಜಯ್ ಕುಮಾರ್ ಪಲ್ಲೆದವರು ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅವ್ರಿಗೆ ಭೇಟಿಯಾಗಮ್ಮ. ಅವರೆಲ್ಲ ನಿಮಗೆ ಯಾವ್ದು ಆನ್ಲೈನ್ ವೆಬ್ಸೈಟ್ ಏನು ಜೊತೆಗೆ ಹೆಂಗ್ ಹಾಕ್ಬೇಕು ಏನೇನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕನ್ನೋ ವಿಚಾರವನ್ನ ಹೇಳ್ತಾರ ಅವ್ರು. ಕೆಲವೊಂದು ಆಧಾರ್, ರೆಸಿಡೆನ್ಶಿಯಲ್ ಅಡ್ರೆಸ್, ನಮ್ಮ ಲ್ಯಾಂಡ್ ಡೀಟೇಲ್ಸ್ ಅಂದ್ರೆ ನಿಮ್ದು ಪಾಣಿ ಇರ್ತದಲ್ಲ. ನಾನು ಬೆಳಿಗ್ಗೆ 9:30 ಸಂಜೆ 5 ಗಂಟೆವರೆಗೆ ಇರ್ತೀನಮ್ಮ ಕಚೇರಿಯಲ್ಲಿ. ಮಾಡಿಸ್ಕೊಡಿ ಸರ್, ಬಾಳಾತು ನೋಡಿ, ರೈತರಿಗೆ ಪ್ರತಿಯೊಂದು ಮುಟ್ಟಬೇಕ್ರಿ, ನರೇಂದ್ರ ಮೋದಿ ಮಾಡಿವ್ ನಮ್ಗ. ಆಯ್ತಮ್ಮ ಆಯ್ತಮ್ಮ ಆಯ್ತಮ್ಮ ಆಯ್ತಮ್ಮ ನಾವೇನು ಮಾಹಿತಿ ಕೊಡ್ತೀವಮ್ಮ, ಅದು ನೀವು ಹಾಕಿದ ಮೇಲೆ ಅದು ಬಜೆಟ್ ಬಂದಿತ್ತಂದ್ರೆ ನಿಮ್ಗೆ ಕೊಡ್ತಾರೆ ಗ್ಯಾರಂಟಿ, ಅದು ಫಲಾನುಭವಿಗಳಿಗೆ ಅವರು ಸ್ಯಾಂಕ್ಷನ್ ಮಾಡ್ತಾರ. ಆಯ್ತು, ಅದೇ ನೆನಪಾಗಿಡಂಗ್ ಮಾಡ್ರಿ, ಎಲ್ಲ ರೈತರಿಗೆ ಮುಟ್ಟಂಗ. ಅನಕ್ಷರಸ್ತ್ರ ಬಹಳ ಸಮಸ್ಯೆ ಆಗಿರೋದು ಈಗ, ಪ್ರತಿಯೊಂದು ಮುಟ್ಲಿರಿ ಸರ್. ಆಯ್ತಮ್ಮ ಆಯ್ತಮ್ಮ, ಒಳ್ಳೇದ್ರಿ. ಜ್ಯೋತಿ ಲಕ್ಷ್ಮಿ ಪಾಟೀಲ್ ಅವರೇ ಧನ್ಯವಾದ ತಮಗೆ. ಕೊನೆಯದಾಗಿ ಹನುಮಂತ್ ಅವರೇ, ನೀವು ಸೋಲಾರ್ ಪಂಪ್ ಸೆಟ್ ಅನ್ನ ಹಾಕಿಸಿದ ಮೇಲೆ ನಿಮಗೆ ನೆಮ್ಮದಿ ಇದೆಯಾ? ಮೊದಲು ಏನು ತೊಂದರೆ ಇತ್ತು ನಿಮಗೆ ಮೊದಲು ಈ ಕರೆಂಟ್ ಮೋಟರ್ಗಳು? ಸರ್, ನಾನು ಕರೆಂಟ್ ತಗೊಂಡಿದ್ದೆ ಸರ್. ಹ್ಞೂ, ಕರೆಂಟ್ ತಗೊಂಡಿದ್ದೆ ಸರ್. ಹಗಲು ಕರೆಂಟ್ ಇರ್ತಿದ್ದಿಲ್ಲ ಸರ್. ಹ್ಞೂ, ಕರೆಂಟ್ ಇರ್ತಿದ್ದಿಲ್ಲ. ಎಲ್ಲಿ ತಗೊಂಡ್ರು, ಅಲ್ಲಿ ಅದು ಮಾಡಿದ್ರು, ಇದು ಮಾಡಿದ್ರು, ಅಲ್ಲಿ ಹೋಯ್ತು, ವೈರು ಕಟ್ ಆಯ್ತು. ನೈಟ್ ಕೊಡ್ತ್ರು ಸರ್, ನೈಟ್ ನಿದ್ದೆಗೆ ಹೋಗ್ಬೇಕು ಸರ್. ವಲ್ಕರ್ ನೈಟ್ ನಾದು ಸರ್, ನಮ್ಮಲ್ಲ ನಮ್ಮೂರ್ಲಿಸಿ 1.5 ಕಿಲೋಮೀಟರ್ ದೂರ ಸರ್. ಹ್ಞೂ, ಹೋಗ್ಬೇಕು ಅಲ್ಲಿ. ನಾ ನೀರು ಕಟ್ಟಕಾಲ ಒಂದು ನೀರು ಕಟ್ಟಕ್ಕೆ ಚಾಲು ಮಾಡೋಕು ಮತ್ತೆ ಕರೆಂಟ್ ಹೋಗ್ಬೇಕು. ಅದು ನಮ್ಗೆ ಜಮಾಯಿಸ್ಲಿಲ್ಲ ಸರ್. ನಾನು ಬೈಲ್ ಭೂಮಿ ಚಲೋ ಇತ್ತಲ್ಲಪ್ಪ, ಸುಮ್ಮನೆ ಮಾಡ್ಕೊಂಡಲ್ಲಪ್ಪ ಹಂಗಾಕಿ ಸರ್. ನಾನು ಸೋಲಾರ್ ಹಾಕಂದಲ್ಲಿ ಸರ್. ಒಂದು ಒಂದು ಕೊನೆಯ ಕರೆ ಇದು. ಹಾಂ, ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದರೆ? 2 ನಿಮಿಷ ನಿಮ್ ಪ್ರಶ್ನೆ ಕೇಳಿ, ವೇಳೆ ಆಗ್ತಾ ಇದೆ. ಸರ್, ನಾವು ಸುರಪುರ ತಾಲೂಕು ಅಲಿಗೇರ್ ಗ್ರಾಮದಿಂದ ಮಳೆಂಗ್ರ ಸರ್. ನಮ್ ಪ್ರಶ್ನೆ ಅಂದ್ರೆ ಸರ್, ಇದು ಸೋಲಾರ್ ಬೋರ್ ಅಲ್ಲಿ ಬರ್ತದಲ್ಲ ಸರ್, ಇದ್ರಲ್ಲಿ ಸರ್ ಬೋರ್, ಅದ್ರಲ್ಲಿದ್ದ ಸೋಲಾರ್ ಸೌಲಭ್ಯ ಇದ್ರೆ ಮಾತಾಡುದು. ಸೋಲಾರ್ ಪಂಪ್ ಸೆಟ್ ಅಂದ್ರೆ ಅದರದೇ ಬೋರಿಗೆ ಮೋಟರ್ ಕುಂದರ್ಸುದು, ಸೋಲಾರ್ ಮೋಟರ್. ಮೋಟಾರ್ ಬೇರೆ, ಇದು ಇನ್ನೊಂದು ಪಂಪ್ ಸೆಟ್ ಹೇಳಕತ್ರಿ ಸರ್. ನೀವು ನಾವು ಹೊಲದಲ್ಲಿ ಬೋರ್ ಅಲ್ದು ಹೇಳಕತ್ತೀನಿ ಸರ್. ಬೋರಿಗೆ ಸೌರಶಕ್ತಿ ಚಾಲಿತ ಪಂಪ್ ಸೆಟ್. ಹೌದು ಸರ್, ಅದು ಸೌಲಭ್ಯ ಇದೆ ಸರ್. ಈಗ ಇದೆ, ಆದ್ರೆ ಈ ಸದ್ಯ ಸಬ್ಸಿಡಿ ಸ್ವಲ್ಪ ಕೊರೋನಾ ಇದರಿಂದ ಸ್ಟಾಪ್ ಆಗಿದೆ. ತಾವು ಮೊದಲ ಅರ್ಜಿಗಳನ್ನ ಹಾಕ್ಬೋದು ಆನ್ಲೈನ್ ನಲ್ಲಿ. ಅದು ನಿಮ್ಗೆ ಯಾವಾಗ ಸಬ್ಸಿಡಿ ಅದು ಯೋಜನೆ ಮತ್ತೆ ಅವ್ರು ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಯಾರ ಅವ್ರು ಒಬ್ಬೊಬ್ರದ್ದು ಅವ್ರು ನೋಡ್ಕೊಂಡು. ಸರ್, ನಾವು ಅರ್ಜಿ ಆಗಿದ್ದೆ ಸರ್, ಇದು ಕರ್ನಾಟಕ ಸರ್ಕಾರದಲ್ಲಿ ಇಲ್ಲ, ಕೇಂದ್ರ ಸರ್ಕಾರದಲ್ಲಿ ಅದಂತ ಹೇಳ್ತಾರೆ. ಹೌದು, ಇದು ಕೇಂದ್ರ ಸರ್ಕಾರದ ಯೋಜನೆ, PM KUSUM ಯೋಜನೆ ಅಂತಿದೆ. ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏಮ್ ಉತ್ತಮ ಅಭಿಯಾನ ಅಂತ ಇದೆ. ಅಲ್ಲಿಂದ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಲಿಂದ ಸರ್ಕಾರ. ರಾಜ್ಯ ಸರ್ಕಾರದ 30% ವಂತಿಗೆ, ಕೇಂದ್ರ ಸರ್ಕಾರದ 30% ವಂತಿಗೆ. ನಾವು ಫಲಾನುಭವಿಗಳು ಯಾರು ಹಾಕ್ಸೋಂತಿರಲ್ಲ, ಅವ್ರು 40% ತಮ್ಮದು ವಂತಿಗೆ ಹಾಕ್ಬೇಕು ಇದರಲ್ಲಿ. ಓಕೆ ಓಕೆ ಸರ್, ಒಳ್ಳೇದು. ಮಾಲಿಂಗ್ರಾಯ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ ತಮಗೆ. ಸರ್, ತಾವು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೈತರಿಗೆ? ಸೋಲಾರ್ ಪಂಪ್ ಸೆಟ್ಟು ರೈತರಿಗೆ ಒಳ್ಳೇದಂತ ಹೇಳ್ತಿರೋ, ಅಥವಾ 125,000 ಅಂತ ಅಂದ್ಕೊಳ್ಳಿ, ಈಗ ಸಾಮಾನ್ಯ ಪಂಪ್ ಸೆಟ್ಗಳಿಗೆ ಎಷ್ಟು ಆಗ್ತಾವೆ ಅಂತೀರಿ ನೀವು? ಈಗ ಸಾಮಾನ್ಯ ಪಂಪ್ ಸೆಟ್ಗಳಿಗೆ 5 HP ಮೋಟರ್ ಬೋರಿಗೆ ಕುಂದಿರ್ಸ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ? 5 HP ಸಮೀಪ ನಿಮ್ಗೆ 1 ಲಕ್ಷ ಮೇಲೆ ಖರ್ಚಾಗುತ್ತೆ. 1 ಲಕ್ಷ ಮೇಲೆ ಬರ್ತದೆ. ಬಟ್ ತೊಂದರೆ ಏನಂದ್ರೆ, ಕೆಲವೊಬ್ಬರು ರೈತರು ಈ ರಿಮೋಟ್ ಏರಿಯಾ ಅಂತ ಇರ್ತವೆ, ಅಂದ್ರೆ ಕರೆಂಟೇ ಇರುವುದಿಲ್ಲ ಅಲ್ಲಿ. ಅವ್ರಿಗೇನಾಗಿರ್ತಂದ್ರೆ ಆ ತಮ್ಮ ಹೊಲದ ಭಾಗದಲ್ಲಿ ಅಥವಾ ಸುತ್ತಮುತ್ತಲಲ್ಲಿ ಗ್ರಿಡ್ ಹೋಗಿರೋದಿಲ್ಲ. ಅಂತ ಸಮಯದಲ್ಲಿ ಕೆಲವೊಂದ್ಸಲ ಕನೆಕ್ಷನ್ ಬೇಕು ಅಂತ ಕೇಳಕ್ ಜಸ್ಕಮ್ ಹೋದಾಗ ಅವ್ರೇನ್ ಮಾಡ ಇದೆ ಅಂದ್ರೆ, ಅಲ್ಲಿಂದ ಲೈನ್ ಹೇಳ್ಕೊಳ್ಳೋ ಖರ್ಚು ರೈತ ಹಾಕೋಬೇಕು, ಅದೇ 1 ಲಕ್ಷ ಖರ್ಚಾಗುತ್ತೆ ಅವನಿಗೆ. ಅಲ್ಲಿಂದ ಲೈನ್ ಹೇಳೋದು, ಅವನೊಂದು ತನ್ನೊಂದು ಟ್ರಾನ್ಸ್ಫಾರ್ಮರ್ ಕೂಡಿಸ್ಕೊಂಡು ತದನಂತರ ಅವನು ಪಂಪ್ ಸೆಟ್ ಹಾಕೊಳ್ಳೋದಿದೆಯಲ್ಲ ಅವನಿಗೆ. ಮತ್ತು ಆ ವಿದ್ಯುತ್ ಅವಲಂಬನೆ 24 hours ಇರ್ತದ ಅನ್ನೋದು ಗ್ಯಾರಂಟಿ ಅವನಿಗೆ ಇರೋದಿಲ್ಲ. ಪ್ಲಸ್ 3-phase ವಿದ್ಯುತ್ ಬೇಕಾಗ್ತದೆ. ಈ ನಮ್ಮ ನಿರಂತರ ವಿದ್ಯುತ್ ಯೋಜನೆ ಎಲ್ಲ ಸಿಂಗಲ್ ಫೇಸ್ ಅಂದ್ರೆ ಲೈಟ್ ಫ್ಯಾನ್ಗಳಿಗೆ ಮನೆಗಳಿಗೆ ಹೋಗೋದು. ಬಟ್ ಅಲ್ಲಿ ತ್ರೀ ಫೇಸ್ ವಿದ್ಯುತ್ ಬೇಕಲ್ಲ, ತ್ರೀ ಫೇಸ್ ವಿದ್ಯುತ್ ರೈತರಿಗೆ ಸದಾ ಲಭ್ಯ ಇರುವುದಿಲ್ಲ. ಆ ಟೈಮಲ್ಲಿ ಏನಾಗುತ್ತಂದ್ರೆ ಅವನು ನೀರು ಎತ್ತಬೇಕಾರೆ ರಾತ್ರಿ ಹೊತ್ತು ಕೊಡ್ತಾರೆ, ಅವನು ರಾತ್ರಿ ಹೋಗಿ 10 ಬೆಳಿಗ್ಗೆ 6 ಕೊಡ್ತಾರೆ, ರಾತ್ರಿ ಹೊತ್ತು ಹೋಗಿ ಅವನು ಹೊಲದಲ್ಲಿ ನೀರು ಹಾಯಿಸ್ಬೇಕು. ಇದರಿಂದ ಕೆಲವೊಂದ್ಸಲ ನೋಡ್ರಿ ರಾತ್ರಿ ಹೊತ್ತು ಹುಳ ಉಪ್ಪಿ ಕರೆದು ಎಷ್ಟೋ ರೈತರು ಜೀವ ಕಳ್ಕೊಂಡು ಅಂತ ಹೇಳಿದ್ರು. ಬಟ್ ಈ ಸೌರಶಕ್ತಿ ಹಾಕಿದ್ರೆ ದಿನನಿತ್ಯ ದಿನದಲ್ಲಿ